ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲಹೆ. ವೈದ್ಯಕೀಯ ದಂತ ವೈದ್ಯಕೀಯ ಶಿಕ್ಷಣ ಶುಲ್ಕ ಹೆಚ್ಚಳ ಮಾಡದಿರಲು ಸರ್ಕಾರದ ನಿರ್ಧಾರ. ಬೆಂಗಳೂರು ಸೇರಿದಂತೆ ಕರಾವಳಿ ಜಿಲ್ಲೆಗಳಲ್ಲಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಪಂದ್ಯಕ್ಕೆ ಕ್ಷಣಗಣನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಭದ್ರಾವತಿ, ಈಗ ಸಮಯ ಆಗ್ತಿದೆ 6:51. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಕುರಿತು ಕಡೂರು ತಾಲೂಕು ಚೌವ ಹಿರಿಯೂರು ಗ್ರಾಮದ ಪ್ರಗತಿಪರ ರೈತ ಮಹಿಳೆ ಶ್ರೀಮತಿ ಕವಿತಾ ಎಂ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ. ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು. ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ನಾನು ಶಿವಲಿಂಗಯ್ಯ ಹಿರೇಮಠ್ರಿ, ಬೆಳಗಾವಿ ಜಿಲ್ಲೆ ರಾಯಘರ್ ತಾಲೂಕು ಮೂಕೋಡಿಂದ ಮಾತಾಡಿದ್ರೆ. ಆ ಪ್ರಶ್ನೆ ಸುಂದರಕ್ಕೆ ಹೇಳ್ಬೇಕಂದ್ರೆ ರೀ, ನಮ್ಮ ಭಾರತ ಯಾವತ್ತೂ ಶಾಂತಿ ಪ್ರಿಯ ರಾಷ್ಟ್ರ, ಇದ್ರೊಳಗೆ ಏನ್ ಸಂಶಯ ಇಲ್ರಿ. ನಾವು ಭಯೋತ್ಪಾದನೆ ಬೇಡ, ಭಯೋತ್ಪಾದನೆ ನಿಗ್ರಹಿಸಲ್ಲಿ ನೀವು ಕೂಡ ಮುಂದುವರೆದ ಕೈ ಜೋಡಿಸಿರ್ತಂದ್ರು, ಆದ್ರೂ ಪಾಕಿಸ್ತಾನ ಕೇಳಲಿಲ್ಲ. ಮತ್ ಉಪತಿನ ನೀರು ಕುಡಿಯಬೇಕಂತಾರಲ್ರಿ, ಮತ್ತ ಆ ಪ್ರಶ್ನೆ ಸುಂದರಕ್ಕೆ ಅದ ತಾನ ಕಾರಣ ಆಗ್ತದೆ ಹೇಳ್ಕೊತಂತಿರ್ತಾರೆ. ಪಾಕಿಸ್ತಾನದವರು ಬಿಟ್ಟುವಂತ ಎಲ್ಲಾ ದ್ರೋಣಗಳನ್ನ ನಾಶಪಡಿಸುವಲ್ಲಿ ನಮ್ಮ ಭಾರತೀಯ ಸೈನಿಕರು ಯಶಸ್ವಿಯಾಗಿದ್ದಾರೆ, ಮತ್ತ ಅದಕ್ಕೆ ಪ್ರತ್ಯುತ್ತರನ್ನು ಕೊಟ್ಟಿದ್ದಾರೆ. ನಿಜವಾಗ್ಲು ನಾವು ಮಾಡ್ತಾ ಇರುವಂತ ಯುದ್ಧ ಭಯೋತ್ಪಾದನೆ ವಿರುದ್ಧ, ಭಯೋತ್ಪಾದಕರ ವಿರುದ್ಧ ಅಂದರೂ ಕೂಡ ಇಲ್ಲಿವರೆಗೆ ಪಾಕಿಸ್ತಾನದ ಯಾವುದೇ ಯುದ್ಧದಲ್ಲಿ ನಮ್ಮ ದೇಶ ಸೋತಿಲ್ಲ, ಯಾವತ್ತು ಜಯಶಾಲಿಯಾಗಿ ಇದ್ರೆ ಸರ್. 1949 ಆಗಿರ್ಬೋದು, 65, 71, 1999, ಈಗ ಆ ಪ್ರಶ್ನೆ ಸಿಂಧೂರ ಸೈನಿಕರು ಅವರ ಜೊತೆ ಗೆದ್ದಿದ್ದಾರೆ ಅಂತೇಳಿ ಹೆಮ್ಮೆದಿಂದ ಹೇಳ್ಕೊಡ್ತೀನಿ. ಇನ್ನೊಮ್ಮೆ ಅವರಿಗೆ ಏನ್ ಸೆಲ್ಯೂಟ್ ಸರ್, ದಿಗ್ಗು ಸೆಲ್ಯೂಟ್. ಪ್ರಗತಿ ಪರಿಪಾಲನೆ, ಪ್ರಗತಿಯ ಜೊತೆ ಪ್ರಗತಿ ಪರಿಪಾಲನೆ. ನಮೋ ನಮಃ, ನಮೋ ನಮಃ, ನಮೋ ನಮಃ. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೆತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. May 5-17 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ಆತ್ಮೀಯ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಕವಿತಾ ಎಂ ಅವರಿದ್ದಾರೆ. ಇವರು ಚೌಳ ಹಿರಿಯೂರು ಗ್ರಾಮ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ. ಇಲ್ಲಿನ ಒಬ್ಬ ಪ್ರಗತಿಪರ ರೈತ ಮಹಿಳೆ ಅಂತ ಹೇಳ್ಬಹುದು. ಎಲ್ಲನೂ ಸಮಗ್ರವಾಗಿ ಇವರು ಕೃಷಿಯ ಜೊತೆಗೆ ಬೇರೆ ಒಂದು ಕೃಷಿ ಅವಲಂಬಿತ ಚಟುವಟಿಕೆಗಳನ್ನು ಕೂಡ ಇವರು ಮುಂದುವರಿಸಿಕೊಂಡು ಬಂದಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹೇಳಿ, ಎಷ್ಟು ವರ್ಷದಿಂದ ತಾವು ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೀರಿ? ನಾವು 18 ವರ್ಷ ಆಯ್ತು ಸರ್. 18 ವರ್ಷ. ಏನೆಲ್ಲ ಒಂದು ಕೃಷಿಯೇತರ ಚಟುವಟಿಕೆಗಳು ಅಂತ ಹೇಳಿದ್ರೆ? ಕೃಷಿ ಚಟುವಟಿಕೆಗಳೊಂದು ರಾಗಿ, ಭತ್ತ, ಹುಳಿಕಾಳು, ಮನೆಯಲ್ಲಿ ನಮಗೆ ದಿನ ಬಳಕೆ ಬೇಕಾದಂತ ತರಕಾರಿಗಳು, ನಮ್ದೇ ಆದ ಕೈ ತೋಟದಲ್ಲಿ ನಾವು ಬೆಳ್ಕಂತ ಇದೀವಿ. ಮನೆ ಹತ್ರ ನಮ್ದೇ 1 ಎಕರೆ 20 ಗುಂಟೆ ಜಾಗ ಇದೆ. ಅದರಲ್ಲೇ ಎಮ್ಮೆ, ಹಸು ಎಲ್ಲ ಸಾಕೊಂಡಿದೀವಿ. ಮನೆಗೆ ಬೇಕಾದ ಹಾಲು ಎಲ್ಲ ನಾವೇನೆ ಮನೆಯಲ್ಲೇ ಉತ್ಪಾದನೆ ಮಾಡ್ಕಂತೀವಿ. ಇದರ ಜೊತೆಗೆ ಈಗ ಕೃಷಿ ಅವಲಂಬಿತ ಅಂದ್ರೆ ಕೃಷಿಗೆ ಸಂಬಂಧಪಟ್ಟಿದ ಒಂದು ವಿಷಯಗಳಿಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಆದಷ್ಟು ಸಾವಯವ ಕೃಷಿ ಬೆಳ್ಕೊಂಡು ಆರೋಗ್ಯನ, ನಮ್ಮ ಆರೋಗ್ಯನ ನಮ್ಮ ಕೈಯಲ್ಲಿ, ಇವತ್ತು ಆರೋಗ್ಯವೇ ಭಾಗ್ಯ. ಹೌದು ಹೌದು. ಎಷ್ಟು ಹಣ ಕೊಟ್ಟರು ನಮಗೆ ಆರೋಗ್ಯ ಸಿಗೋದಿಲ್ಲ. ಅದರಿಂದ ನಾವು ಮನೆಯಲ್ಲೇ ಉತ್ಪಾದನೆ ಮಾಡ್ಕೊಂಡು ಬೆಳೆತಕ್ಕಂತ ಬೆಳೆಗಳನ್ನ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು, ತರಕಾರಿ ಇರ್ಬೋದು, ಸೊಪ್ಪು ಇರ್ಬೋದು, ಇಂಥವನ್ನೆಲ್ಲ ಬೆಳಗ್ಗೆ ನಾವು ಮನೆಗೆ ಬೇಕಾದಂತನ ಬೆಳ್ಕೊಂಡು ಉಪಯೋಗಿಸ್ಕೊಂತ ಇದೀವಿ. ಎಷ್ಟು ಎಕರೆ ಜಮೀನು ಹೊಂದಿದ್ದೀರಿ ಮೇಡಮ್? ನಮ್ದು ಜಮೀನ್ ಸುಮಾರು ಇದೆ ಸರ್. ಅದರಲ್ಲಿ ನಾವು 1.5 ಎಕರೆನ ನಾವು ಸ್ವಂತಕ್ಕೆ ಮಾಡಿಸ್ಕೊಂತೀವಿ. ಏನ್ ಬೆಳೆ ಇದರಲ್ಲಿ? ಭತ್ತ ಬೆಳ್ಕೊಂಡಿದೀವಿ, ವರ್ಷ ರಾಗಿ ಬೆಳ್ಕೊಂಡಿದೀವಿ 1 ಎಕರೆಯಲ್ಲಿ. ಆಮೇಲೆ ಹುರುಳಿ ಹಾಕ್ಸಿದ್ವಿ 1-2 ಎಕರೆಯಲ್ಲಿ. ಇನ್ನು ಉಳ್ಕಿದೆಲ್ಲ ಬೇರೆಯವ್ರಿಗೆ ಜಮೀನ್ ಕೊಟ್ಟಿದೀವಿ ನೋಡ್ಕೊಳ್ಲಿಕ್ಕೆ. ನಾವು ನಮಗೆ ದಿನನಿತ್ಯ ಬಳಕೆ ಬೇಕಾದಂತ ಐಟಮ್ ಎಲ್ಲ ಬೆಳ್ಕೊಂತ ಇರ್ತೀವಿ. ಇದ್ರ ಜೊತೆ ಈಗ ತೋಟಗಾರಿಕೆ ಬೆಳೆ ಆಗಿ ತೆಂಗಿನ ಗಿಡ ಇದೆ ಸರ್. ತೆಂಗಿನ ಗಿಡ 350 ಗಿಡ ತೆಂಗಿನ ಗಿಡ ಇದೆ. ಓಕೆ. ಮತ್ತೆ ಮತ್ತೆ ಬೇರೇನಿಲ್ಲ. ಅಡಿಕೆ? ಅಡಿಕೆ ಇಲ್ಲ, ಮಾಡಿಲ್ಲ. ಮಾವು, ಪೇರಲೆ ಹಣ್ಣು? ಮಾವು ಇದೆ. ಎಷ್ಟಿದೆ ಅದು? ಮಾವು 120 ಗಿಡ ಇದೆ. ಯಾವ ತಳಿ ಅದು? 5 ಜಾತಿ. 5 ತಳಿಗಳು? 5 ತಳಿಗಳಿವೆ. ಪೇರ್ಲೆ ಗಿಡ, ದಾಳಿಂಬೆ ಗಿಡ ಇಂಥವೆಲ್ಲನ ನಾವು ಮನೆಗೆ ಎಷ್ಟು ಬೇಕೋ 10 ಗಿಡ, 5 ಗಿಡ, ಸಪೋಟ ಗಿಡ ಇಂಥವ್ ಹಾಕೊಂಡಿದೀವಿ. ಈಗ ಈ ವರ್ಷ ಹೆಂಗಿದೆ ಮಾವಿನ ಒಂದು ಫಸಲು? ತುಂಬಾ ಚೆನ್ನಾಗಿದೆ. ಇವಾಗ ಮಳೆ ಬಂದು ಫಸಲು ಹಾಳಾಗ್ತಾ ಇದೆ. ಮಳೆ ಬಂದು ಉದುರು ಕಾಯಿ, ಕಪ್ಪು ಕಾಯಿ, ಮಾವಿನಕಲ್ಲು ಮಳೆ ಬಿದ್ದು ಮಳೆಯಾಗಿಂದ ಕಲ್ಲ ಕಲರ್ ಎಲ್ಲ ಕೆಡ್ತಾ ಇದೆ ಮಾವಿನಕಾಯಿಂದು. ಕಲ್ಲು ಬಿದ್ದಿರುತ್ತಲ್ಲ, ಬಿದ್ದು ಸ್ವಲ್ಪ ಬ್ಲಾಕ್ ಆಗುತ್ತೆ ಅದು, ಆ ಭಾಗ ಕಲ್ಲು ಬಿದ್ದ ಜಾಗದಲ್ಲಿ. ಇದೇನ್ ಬೇರೆಯವರಿಗೆ ಕೊಡ್ತೀರಾ ಇಲ್ಲ ನೀವೇನೇ ಇದು ಮಾಡ್ತೀರಾ ಅಂದ್ರೆ? 2 ವರ್ಷನ ಕೊಟ್ಟಿದ್ವಿ. ಅವಾಗ ಏನಾಯ್ತು ಅಂದ್ರೆ ಅವರು ನಮ್ ಟೈಮ್ ಸರಿಯಾಗಿ ಕೊಡೋದಿಲ್ಲ, ನಮಗೆ ಬೇಕಾದಂಗೆ ಪೌಡರ್ ಕಣ್ ಮಾಡ್ಲಿಕ್ಕೆ ಅಂತ ಮುಂಚೆನೆ ಕಟ್ ಮಾಡ್ಕೊಂಡು ಹೋಗ್ತಾರೆ ಕೊಟ್ಟಂತವ್ರು. ಹಾಗಾಗ್ಬಿಟ್ಟು ನಾವೇನೆ ಎಷ್ಟು ಬೇಕಷ್ಟನ್ನ ಇಟ್ಕೊಂಡು ನಮ್ ಸಂಬಂಧಿಕರಿಗೆಲ್ಲ ಕೊಟ್ಟು ನಮ್ ಪರಿಚಯದವರಿಗೆಲ್ಲ ಬಾಕ್ಸ್ ಕಟ್ಲೇನೆ ಕೊಡ್ತೀವಿ ಕೈದ್ ಕಟ್ ಮಾಡಿ. ನಾವೇನ್ ಅದನ್ನ ವ್ಯಾಪಾರ ಮಾಡಲ್ಲ ಇವಾಗ 2 ವರ್ಷ ಆಯ್ತು. ಮತ್ತೆ ಈಗ ಕೀಟ ರೋಗಗಳಿಗೆ ಬಂದ್ರೆ ಹೇಗೆ ಇದು? ಇಲ್ಲ, ನಾವು ಕೀಟ ರೋಗ ಏನು ಇಲ್ಲ, ಎಷ್ಟು ಚೆನ್ನಾಗಿರುತ್ತೋ ಅಷ್ಟನ್ನು ಉಪಯೋಗಿಸ್ಕೊಂತೀವಿ. ಇನ್ ಬಿಟ್ಟಿದ್ದನ್ನೆಲ್ಲವ ನಮ್ ದನ ಕರುಗಳು ತಿಂತಾವೆ, ಅಕ್ಕಿ ಪಕ್ಷಿಗಳು ತಿಂತಾವೆ, ಹಂಗಾಗಿ ನಮ್ ಕೆಲ್ಸಕಾರೆಲ್ಲ ತಿಂತಾರೆ. ಆತರ ಯೂಸ್ ಮಾಡ್ತೀವಿ ನಾವು. ನಾವೇನ್ ಕೃತಕವಾಗಿ ಏನೇನು ಸ್ಪ್ರೇ ಮಾಡಲ್ಲ, ಯಾವ್ದು ರಾಸಾಯನಿಕ ಸ್ಪ್ರೇ ಮಾಡೋದಿಲ್ಲ, ಸ್ಪ್ರೇ ಮಾಡೋದಿಲ್ಲ, ನ್ಯಾಚುರಲ್ ಆಗಿ ಬೆಳ್ಕೊಂಡ್ ತಿಂತೀವಿ. ಅಂದ್ರೆ ಈಗ ಹೂ ಬಿಡೋ ಹಂತದ ಹಿಡ್ಕೊಂಡು ಕೊನೆಯ ಕೂಡ ನೀವೇ ನಿಮ್ಮ ಒಂದು ನಿರ್ವಹಣೆಯಲ್ಲೇ ಇದೆ ಅದು ಇದೆ. ಆಮೇಲೆ ನಾವು ಬೇಸಿಗೆಯಲ್ಲೂ ಕೂಡ ಮಾವಿನ ಗಿಡಕ್ಕೆ ನೀರೇ ಬಿಡಲ್ಲ, ಹಣ್ಣು ರುಚಿ ಕೊಡಲ್ಲ ಅಂತ ಹೇಳ್ಬಿಟ್ಟು. ಅದು ನ್ಯಾಚುರಲ್ ಆಗಿ ಹೂ ಬಿಡ್ಬೇಕು, ನ್ಯಾಚುರಲ್ ಆಗಿ ಬಲಿಬೇಕು, ನ್ಯಾಚುರಲ್ ಆಗಿ ನಾವು ಕಟ್ ಮಾಡಿ. ಎಷ್ಟು ಸಲ ಈಗ ಎಷ್ಟನೇ ಕಟಾವು ಮಾಡಿದಿರಿ? ಈಗ ಸಲ ಇನ್ನ ಕಟ್ ಮಾಡಿಲಿ ವರ್ಷ, ಇನ್ನ ಇನ್ನು 2 ತಿಂಗಳು ಬೇಕಾದ ಕಟಾವ್ ಆಗಕ್ಕೆ. ಇವಾಗ ಏಪ್ರಿಲ್, ಮೇ ಲಾಸ್ಟ್ ಮಾಡ್ತೀವಿ. ಮೇ ಲಾಸ್ಟ್, ಜೂನ್ ಫಸ್ಟ್. ಕೊನೆ ಕಟಾವ್ ಯಾವಾಗ? ಜೂನ್ ಲಾಸ್ಟ್ ಅಲ್ಲಿ. ಜೂನ್ ಲಾಸ್ಟ್ ಅಲ್ಲಿ ಅದ್ರಲ್ಲಿ ಎಷ್ಟೆಷ್ಟ್ ಬೇಕು ಅಷ್ಟಷ್ಟನ್ನೇ ಮಾತ್ರ ಕಿತ್ಕೊಂಡ್ ಬರ್ತೀವಿ ನಾವು, ಹಣ್ಣು ಕಾಯಿಗಳನ್ನ ಹಣ್ಣು ಮಾಡ್ಲಿಕ್ಕೆ ಬಲ್ತಿರೋದನ್ನ ನೋಡ್ಬಿಟ್ಟು. ಅದು ಖಾಲಿ ಆದಂಗೆ ಅಂತಂತವ ಕಟಾವ್ ಮಾಡ್ಕೊಂಡ್ ಬರ್ತೀವಿ. ಒಂದ್ ಮರದಲ್ಲಿ 4 ಟೈಮ್ 5 ಟೈಮ್ ಮಾವಿನಕಾಯಿ ಕೇಳ್ತೀವಿ. ಮಾವಿನಕಾಯಿ ಕೇಳುತ್ತೆ. ಇದು ಯಾವ್ದು ಈಗ ಸಸಿಗಳು ಎಲ್ಲಿಂದ ತಂದು ಇದು ಮಾಡಿದ್ರಿ ಮೇಡಮ್? ಅದು ಬೇರೆಯವ್ರ ಹತ್ರ ನಾವು ತಗೊಂಡಿದ್ದು ಜಮೀನನ್ನ, ಅವರು ಹೈದರಾಬಾದ್ ಇಂದನ ತಂದಾಕಿದ್ರು. ಹಾಕಿದ್ದಿತ್ತು 150 ಗಿಡನು ಅವ್ರು ಹಾಕಿದ್ರು. ನಾವು ಮೊನ್ನೆ ನಮ್ಮ ತೋಟದಲ್ಲಿ ಅಲ್ಲೊಂದ್ ಇಲ್ಲೊಂದ್ ಗಿಡ ಇತ್ತು, ಅದು ನಮ್ಮ ಅಜ್ಜರ ಕಾಲದ್ದು, ಅಂದ್ರೆ ನಾಟಿ ಹಣ್ಣದು, ವಾಟೆಯಿಂದ ಮಾಡಿರೋದು, ಅದು ಹಳೇದು, ಹಳೆ ಮರ ಆತರದ್ದಿತ್ತು. ಇವರು ನಾವು ಜಮೀನ್ ತಗೊಂಡಿರೋ ಜಮೀನಲ್ಲಿ ಅವ್ರು ಹೈದರಾಬಾದ್ ಇಂದನ ಕಸಿ ಗಿಡ ಅಂತ ತಂದ್ಬಿಟ್ಟು ಹಾಕಿದ್ರು. ಬಾದಾಮಿ ಹಣ್ಣು, ತೋತಾಪುರಿ ಮಾವು ಅಂತದಿಂತದ್ದು ಸುಮಾರು 5 ಜಾತಿ ಗಿಡ. ನಾವು ಅದನ್ನು ನಾವು ಅದೇ ತರನೇ ಮೇಂಟೈನ್ ಮಾಡಿದೀವಿ. ಈಗ ತೆಂಗು ಅಂತ ಹೇಳಿದ್ರಿ, ಇದು ಬದುಗಳಲ್ಲಿ ಹಾಕಿದ್ರು ಇಲ್ಲ ಅದಕ್ಕೆ ಮುಖ್ಯವಾದ ಜಮೀನಲ್ಲೇ ಇದೆಯಾ? ಇಲ್ಲ, ಮುಖ್ಯವಾದ ಜಮೀನಲ್ಲಿ ಇದೆ. ಬದುಗಳಲ್ಲಿ ಇಲ್ಲ? ಬದುಗಳಿಲ್ಲ. ಆಮೇಲೆ ಈ ಜಮೀನಿನ ಸುತ್ತಮುತ್ತ ಬೇಲಿಯಾಗಿ ಏನು ಉಪಯೋಗಿಸ್ಕೊಂಡಿದ್ರಿ? ನಾವು ಬೇಲಿಯಾಗಿ ಏನು ಉಪಯೋಗ ಮಾಡಿಲ್ಲ. ಮುಂಗಾರು ಮಳೆ ಬಂದಾಗ ನಾವು ಹುರುಳಿ ಜೋಳ ಸಿರಿಧಾನ್ಯಗಳನ್ನೆಲ್ಲ ಮಿಕ್ಸ್ ಮಾಡಿ ಚೆಲ್ಲಿ ವಿಷ ಓಡಿಸಿ ಅದರಲ್ಲೇನೆ ನಮ್ಮ ಹಸು ಎಮ್ಮೆ ಎಲ್ಲ ಮೇಯಕ್ ಬಿಡ್ತೀವಿ. ಅದಲ್ಲೇನೆ ಸಗಣಿ ಇಕ್ಕೋದು ಗಂಜಲ ಹಾಕೋದು ಎಲ್ಲ ಮಾಡಿ ತೋಟಕ್ಕೆ ನ್ಯಾಚುರಲ್ ಆಗಿ ಗೊಬ್ಬರ ಹಾಕಿದಂಗ ಆಗುತ್ತೆ. ಮತ್ತೆ ಈಗ ಅದಕ್ಕೆ ನೀರಿನ ಒಂದು ನಿರ್ವಹಣೆ ಬಂದ್ರೆ ಬೋರ್ ನೀರು ಮಾತ್ರ? ಬೋರ್ ನೀರಿದೆ. ಮರ ಮರಕ್ಕೂ ನಾವು ನೆಲ್ಲಿ ಡ್ರಿಪ್ ಮಾಡಿದೀವಿ. ಮರಕ್ಕನೆ ಹೋಗಂಗೆ ಗೇಟ್ ವಾಲ್ ಚೇಂಜ್ ಮಾಡಿದಾಗ ಮಾತ್ರ ಇಷ್ಟಿಷ್ಟು ಗಿಡಕ್ಕೆ ಹೋಗ್ಬೇಕು ಅಂತ ಒಂದೊಂದ್ ಬ್ಯಾಚ್ 30 ಗಿಡ 40 ಗಿಡ ಬ್ಯಾಚ್ ಮಾಡಿದೀವಿ. ಆತರ ಮಾಡಿ ಬೋರ್ ನಿರ್ವಹಣೆ ಮಾಡ್ತೀವಿ. ಕೂಲಿಗಳ ಒಂದು ನಿರ್ವಹಣೆಗೆ ಬಂದ್ರೆ ಎಷ್ಟು ಕೂಲಿ ಆಳುಗಳನ್ನ ನೀವು ಇದು ಮಾಡಿದೀರಾ ನಿರ್ವಹಣೆಗೆ? ನಿರ್ವಹಣೆಗೆ ನಮ್ಗೆ ಟೈಮಿಗೆ ಬೇಕಾದಾಗ 5 ಜನ ತಗೊಂತೀವಿ, 4 ಜನ ತಗೊಂತೀವಿ. ಕಾಯಿ ಕೀಳಿಸುವ ಟೈಮಲ್ಲಿ ಮಾತ್ರ ಕಂಪಲ್ಸಲ್ಲಿ 7 ಜನ ಇಟ್ಕಂತೀವಿ. 7 ಜನ ಬೇಕೇ ಬೇಕು. ಕೆಲವರು ಇಬ್ರು ಇರ್ತಾರೆ, ಗುಡ್ಡೆ ಹಾಕಲಿಕ್ಕೆ ಇಬ್ರು, ಟ್ಯಾಕ್ಟ್ರಿಗೆ ಹಾಕ್ಲಿಕ್ಕೆ ಇಬ್ರು, ಮನೆ ಹತ್ರ ಹಾಕ್ ಬರ್ಲಿಕ್ಕೆ ಇಬ್ರು. ಇದಲ್ದೇ ಈಗ ಹೂ ಬೆಳೆಯಾಗಿ ಏನಾದ್ರು ಬೆಳೀತಾ ಇದ್ರೆ ಹೂಗಳನ್ನು? ಹೂ ಬೆಳೆ ಅಂದ್ರೆ ಮಾರಾಟಕ್ಕೆ ಬೆಳೆದಿಲ್ಲ, ಮನೆ ಯೂಸಿಗೆ ಗುಲಾಬಿ ಗಿಡ, ದಾಸವಾಳ ಗಿಡ, 5 ಜಾತಿ ಸೇವಂತಿಗೆ ಗಿಡಗಳನ್ನು ಬೆಳೆದಿದೀವಿ. ಬೆಳೆದಿದ್ದೀರಾ? ವರ್ಷ ಪೂರ್ತಿ ಬರುತ್ತೆ? ವರ್ಷ ಪೂರ್ತಿ 2 ಜಾತಿ ಸೇವಂತಿಗೆ ಗಿಡ ಇದೆ. ಅದು ನಾವು ನಿರ್ವಹಣೆ ಮೇಲೆ ಚೆನ್ನಾಗಿ ಇಟ್ಕೊಂಡ್ರೆ 6-6 ತಿಂಗಳು ಹೂ ಬಿಡುತ್ತೆ ಒಂದೊಂದು ಗಿಡ. ಆತರದ 2 ಜಾತಿ ಸೇವಂತಿಗೆ ಗಿಡ ಇಟ್ಕೊಂಡಿದೀವಿ. 6 ತಿಂಗಳಿಗೆ ಬರುತ್ತೆ? ಒಂದು ಟೈಮ್ ಹೂ ಬಿಡಕ್ ಪ್ರಾರಂಭ ಆದರೆ 6 ತಿಂಗಳು ಕಂಟಿನ್ಯೂಸ್ ಆಗಿ ಹೂ ಬಿಡುವಂತ ಒಂದು ಮಲ್ನಾಡಿಂದ ತಂದಿದ್ವಿ. ಸಂಗಮೇಶ್ವರ ಪೇಟೆ ಅಂತ ನಮ್ಮ ಮಗ ಸ್ಕೂಲ್ ಬಿಟ್ಟಿದ್ವಿ, ಅಲ್ಲಿಂದ ತಂದಿದ್ವಿ. ಅದು ಚಪ್ರ ಹಾಕಿ ಬೆಳೆಸಿದ್ರೆ ಇವಾಗ ಜೂನ್ ಅಲ್ಲಿ ಚಿಗುರು ಹೊಡೆದು ಆಗಸ್ಟ್ ಇಂದ ಹೂ ಬಿಡಕ್ ಶುರುವಾಗಿದ್ದು ಡಿಸೆಂಬರ್ ವರೆಗೂ ಬಿಡುತ್ತೆ. ಆತರ ಒಂದು ಸೇವಂತಿಗೆ ಗಿಡ ಇದೆ. ಹೂ ನೋಡ್ಲಿಕ್ಕೆ ಚಿಕ್ಕದು, ಚೆನ್ನಾಗಿರುತ್ತೆ ಎಲ್ಲ ಕಲರ್ ಆಗಿ. ಇದಕ್ಕೆ ಏನು ನೀವು ಬೇರೆ ಪ್ರತ್ಯೇಕವಾದ ಗೊಬ್ಬರ ಏನು? ಏನಿಲ್ಲ, ನಾವು ಮನೆಯಲ್ಲಿ ಪಪ್ಪಾಯನ್ನು ಬೆಳ್ಕಂತೀವಿ. ಅದಕ್ಕಿನ್ನು ಎಮ್ಮೆದು ಹಸಿಂದು ನಮ್ಮ ಮನೆಯಲ್ಲಿ ಇರ್ತಕ್ಕಂತ ದನ ಎಮ್ಮೆಗಳದನ್ನೇ ಸಗಣಿ ಹಾಕಿ ಬೆಳ್ಕಂತೀವಿ ನಾವು. ಎಷ್ಟು ಇದಾವೆ ದನ ಎಮ್ಮೆಗಳು? ನಮ್ಮಲ್ಲಿ 9 ರಾಸಿದೆ. ಎಮ್ಮೆ ಎಷ್ಟಿದಿರಲಿ? ಎಮ್ಮೆ 3 ಇದೆ. ಉಳಿದಿದ್ದು ಆಕಳು ಹಸುಗಳು. ಹಸುಗಳು ಇದು ದೇಸಿ ತಳಿನ ಇಲ್ಲ ಜರ್ಸಿನ? ಎರಡು ಮಿಕ್ಸ್ ಇದೆ. ಎರಡು ಮಿಕ್ಸ್ ಇದೆ. ಮನೆಯಲ್ಲಿ ಇರೋದೇ ಅಮೃತ ಮಲಂ ತಳಿ ಇತ್ತು, ಅದರಲ್ಲಿ ಕ್ರಾಸಿಂಗ್ ಮಾಡಿರೋದೇ ಇವಾಗ ಜರ್ಸಿ ಹಸು ಕರು ಇದೆ. ಈಗ ಹಾಲಿನ ಒಂದು ಇಳುವರಿ ಬಂದ್ರೆ ಬೆಳಿಗ್ಗೆ ಎಷ್ಟು? 3 ಲೀಟರ್ ಕೊಡುತ್ತೆ ಒಂದು ಹಸು ಮಾಮೂಲಾಗಿ ಕೊಡುತ್ತೆ. ಅಂದ್ರೆ ಚೆನ್ನಾಗೆ ಮನೆಯಲ್ಲೇ ಮೇಯಿಸಬೇಕು ಹಸಿ ಮೇವನ್ನ, ತೋಟಗಳಲ್ಲಿ ಅಡ್ಡಾಡ್ಲಿಕ್ಕೆ ಬಿಡಬೇಕು. ಹಾಗೆಲ್ಲ ಮಾಡಿದ್ರೆ ನಾಟಿ ಹಸಿನಲ್ಲೇ 3 ಲೀಟರ್ ಹಾಲು ಕರಿಬಹುದು. ನಾಟಿ ಹಸು ಅಂತ ಹೇಳ್ತೀರಾ? ಅದೇ ಅಮೃತ ಮಲಂ ಹಳ್ಳಿಕಾರ್ ತಳಿಗಳಾದ್ರೆ. ಮಲ್ನಾಡ್ ಗಿಡ ಆದ್ರೆ 1.5 ಲೀಟರ್ ಕೊಡುತ್ತೆ. ಇದೆಯಾ ನಿಮ್ಮ ಹತ್ರ? ಇಲ್ಲ, ಇವಾಗ ಸಾಕ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಇದೀರಾ? ಅಲ್ಲ, ಯಾಕೆಂತಂದ್ರೆ ಈ ಮಲ್ನಾಡು ದೇಶಿ ತಳಿಗಳನ್ನ ಉಳಿಸಬೇಕು, ಬೆಳೆಸಬೇಕು ಅನ್ನೋ ಒಂದು ನಮಗ್ ಆಸೆ ಇದೆ ಸರ್. ಈಗ ಮೊನ್ನೆ ಏನೋ ನಮ್ದು ಹಸು ಇದಕ್ ಬಂದಿತ್ತು, ಸಮನ್ಸ್ ಕೊಡಿಸ್ಬೇಕಾಗಿತ್ತು. ಅವಾಗ ಪಶು ವೈದ್ಯಕಾಧಿಕಾರಿಗೆ ಫೋನ್ ಮಾಡಿ ಕೇಳಿದ್ವಿ. ನಮ್ಮೂರ್ದು ಹಳ್ಳಿ ಆಗಿದ್ದ ಅಂತ ವ್ಯವಸ್ಥೆ ಇಲ್ಲ, ಅಲ್ಲಿ ಕೇಳಿದ್ರೆ HF ಇದೆ, ಅಮೃತ ಮಲಂ ಇದೆ, ಹಳ್ಳಿಕಾರ್ ಇದೆ, 4 ತಳಿ ಇರೋದು ಅಂತ ಹೇಳಿದ್ರು. ನಮಗೆ ಪುಂಗನೂರ ಹಸು ತಳಿ ಬೇಕಿತ್ತು, ನಾಟಿ ಹಸುವುದಾಗಿ ಮಲ್ನಾಡು ಗಿಡ್ಡ ಹಸುದು ಬೇಕಾಗಿತ್ತು. ನಾವು ಈಗ ಹಳ್ಳಿಕಾರು ಅಮೃತ ಮಲಂ ಎರಡು ಸಾಕಿ ಬೆಳವಣಿಗೆ ಮಾಡಿದೀವಿ. ನಮ್ಮನೆಯವರ ಅಪ್ಪಾಜಿಯವರ ಅದನ್ನೇ ಮಾಡ್ತಾ ಇದ್ರು. ಮನೆಯಲ್ಲಿ ಎತ್ತುಗಳನ್ನೆಲ್ಲ ಮನೆಯಿಂದನೇ ತಯಾರು ಮಾಡ್ಕೊಂತಾ ಇದ್ರು. ಮನೇಲಿ ಹುಟ್ಟಿದಂತ ಓರಿ ಕರುಗಳನ್ನೇ ಸಣ್ಣವರಿಂದ ದೊಡ್ಡವರಾಗೋರ್ಗು ಸಾಕಿ ಅವನ್ನೇ ಬೇಸಾಯಕ್ಕೆ ತಿತ್ಕೊಂಡು ಅವರಲ್ಲೇ ಬೇಸಾಯ ಮಾಡಾರು. ಆತರ ಒಂದ್ ಪದ್ಧತಿ ಮಾಡಿದ್ರು ನಮ್ಮ ಅಜ್ಜರು. ಹಂಗಾಗಿ ಇವಾಗ ನಾವು ಕೂಡ ಅದನ್ನೇ ಮುಂದುವರ್ಸ್ಕೊಂಡ್ ಬಂದಿದ್ದೀರಾ? ಮುಂದರ್ಸ್ಕೊಂಡ್ ಬಂದಿದೀವಿ. ಮತ್ತೆ ಹೊಸ ಈಗ ಹೇಳ್ತಾ ಇದ್ರಿ ಮಲ್ನಾಡ್ ಗಿಡ್ಡ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ, ಎಷ್ಟು ಮಾಡ್ಬೇಕಂತ ಇದ್ದೀರಾ ಮಲ್ನಾಡ್ ಗಿಡ್ಡ ತಳಿ? 2-4 ಹಸು ಶುರು ಮಾಡ್ಬೇಕು ಅಂತಿದೀವಿ. ಈಗ ಕೊಟ್ಟಿಗೆ ಒಂದು ನಿರ್ವಹಣೆಗೆ ಬಂದ್ರೆ ಯಾವ ರೀತಿಯಿಂದ ಕೊಟ್ಟಿಗೆನ ಇದಕ್ಕೆ ಜಾನುವಾರುಗಳಿಗೆ ತಾವು ಕಟ್ಟಿದೀರಾ? ನಾವು ಸುತ್ತು 4 ಕಿಟಕಿ ಇಕ್ಸಿದೀವಿ. ಕ್ಲೀನ್ ದೊಡ್ಡದ ಒಂದು 30 ಅಡಿ ಉದ್ದ ಇದೆ, 15 ಅಡಿ ಅಗಲ ಇದೆ. ಅದರಲ್ಲಿ 1.5 ಅಡಿಗೆ ಬಾನಿ ಮಾಡಿದೀವಿ ಹುಲ್ ತುಂಬಲಿಕ್ಕೆ, ಅವಕ್ಕೆ ಮೇಲಿಕ್ಕೆ. ಬಕೆಟ್ ಅಲ್ಲಿ ಮುಸರೆ ಇದೆಲ್ಲ ಹಾಕ್ತಿವಿ ನಾವು. ಹಿಟ್ಟು ಹಾಕ್ಸಿದ್ದು ಮನೆಯಲ್ಲಿ, ಹುಳಿಕಾಳು ಸಿರಿಧಾನ್ಯಗಳು ಹಾಕ್ಸಿದ್ದು ಎಲ್ಲದನ್ನು. ಹಂಗಾಗಿ ಅಲ್ಲೇ ನಮ್ದೇ ಜಮೀನ್ ಇದೆ ಪಕ್ಕದಲ್ಲಿ, ಅಲ್ಲಿ ಬಿಡ್ತೀವಿ, ಮೇತ್ಕೊಂಡ್ ಬರ್ತವೆ, ಕಟ್ ಹಾಕ್ತಿವಿ, ಹಾಲು ಕರ್ಕಂತೀವಿ. ಅಂದ್ರೆ ಯಾರು ಇದ್ರ ಜೊತೆಗೆ ಹೋಗ್ಬೇಕಾಗಿಲ್ಲ? ಇಲ್ಲ ಇಲ್ಲ ಇಲ್ಲ, ಹೋಗ್ತಾರ ಒಬ್ರು ಹೋಗ್ತಿವಿ. ಅವ್ರಿಲ್ಲ ಅಂದ್ರೆ ಒಬ್ಬ ನಾಳನ್ನು ಇಟ್ಕೊಂಡಿದೀವಿ, ಅವ್ರಿಲ್ಲ ಅಂದ್ರೆ ನಾನು ಹೋಗ್ತೀನಿ, ನಾನ್ ಕರೆದ್ರೆ ನಾನು ನೋಡ್ತಿದ್ದಂಗಾನೆ ಬರ್ತಾವು. ಆ ರೀತಿ ರೂಢಿ ಇದಾವೆ. ರೂಢಿ ಮಾಡ್ಕೊಂಡಿದೀರ? ಬೆಳಗ್ಗೆ ಸಂಜೆ ನಾವು ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ರೆ ಮನೆ ಸದಸ್ಯರು ಹಾಗೇನೆ. ನಮ್ಮಲ್ಲಿ ನಾವು ಬೆಕ್ಕುನು ಸಾಕಿದೀನಿ, ನಾಲ್ಕು ನಾಯಿನೂ ಸಾಕಿದೀವಿ ಎರಡ ಮನೆ ಹತ್ರನ. ನಮ್ ಮನೇಲಿ ಒಂದ್ ಜರ್ಮನ್ ಶೆಫರ್ಡ್ ಇದೆ, ಒಂದ್ ಮಾಮೂಲಿ ನಾಟಿ ನಾಯಿ. ನಾಟಿ ನಾಯಿ ಈಗ ಇವುಗಳಿಗೆ ಆಹಾರ, ಬೆಕ್ಕು ನಾಯಿಗಳಿಗೆ ಆಹಾರ ಏನು ನಾವು ಅದಕ್ಕೆ ಪ್ರತ್ಯೇಕವಾದ ಮೆಡಿಕಲ್ ಇಂದ ಅಥವಾ ಮೆಡಿಕಲ್ ಶಾಪ್ ಅಲ್ಲಿ ಏನು ರೆಡಿಮೇಡ್ ಸಿಗುತ್ತಲ್ಲ ಆ ತರದ ಆಹಾರ ಕೊಡ್ತೀರಾ ಇಲ್ಲ ಮನೆಯಲ್ಲಿ ಏನಿದೆ ಅದನ್ನು ಕೊಡುತ್ತೇವೆ. ಅಂದ್ರೆ ಮನೆಯಲ್ಲಿ ಮಾಮೂಲಾಗಿ ಬೆಕ್ಕಿಗೆ ಹಾಲು ಅನ್ನ ಕೊಡ್ತೇವೆ. ಹೌದು ಅದಕ್ಕೆ ನಾಯಿಗಳಿಗೆಲ್ಲ ರೊಟ್ಟಿ ಚಪಾತಿ ಮುದ್ದೆ ನಾವು ಊಟ ಮಾಡೋದು, ಜೊತೆಗೆನೆಯ ನಾವು ನಾನ್ ವೆಜ್ ಏನು ಹಾಕೋದಿಲ್ಲ. ಹಂಗಾಗ್ಬಿಟ್ಟು ಪೆಡಿಗೇರ್ ಅಂತ ಫುಡ್ ಬರುತ್ತೆ ಅದೊಂದ್ ಟೈಮ್ ಹಾಕ್ತಿವಿ ಪೆಡಿಗೇರ್. ಹಸುಗಳಿಗೆ ಈಗ ಹಸುಗಳಿಗೆ ಎಮ್ಮೆಗಳಿಗೆ ಪ್ರತ್ಯೇಕವಾಗಿ ಜಮೀನಲ್ಲಿ ನೇಪೇರ್ ಹುಲ್ ಬೆಳೆಸೋದು ಆತರ ಅಂದ್ರೆ ಮೇವು ಬೆಳೆಯಾಗಿ ಏನ್ ಬೆಳೀತಾ ಇದ್ದೀರಿ? ಮೇವು ಬೆಳೆಯಾಗಿ ಏನಿಲ್ಲ, ಮಾಮೂಲಾಗಿ ಅದೇ ಹೇಳಿದ್ವಲ್ಲ ಎಲ್ಲಾ ತರದ್ದು ಧಾನ್ಯಗಳನ್ನ ಚೆಲ್ಬಿಟ್ಟು ಬೆಸೆ ಒರ್ಸ್ಬಿಡ್ತೀವಿ, ಅದು ಬೆಳೆಯುತ್ತೆ ಅದರಲ್ಲೇ ಕೂಡ್ತೀವಿ ತಿಂತಾ ಇರ್ತಾವ ಅವು. ಅಂದ್ರೆ ನಮ್ದು 7 ಎಕರೆ ಬರೀ ತೆಂಗಿನ ತೋಟ ಇದೆ, ಆ ತೋಟದಲ್ಲಿ ಅವು ಇಡೀ 6 ತಿಂಗಳು ಮಳೆಗಾಲದಲ್ಲಿ ಫುಲ್ ಅಲ್ಲೇ ಮೇಯೋದವು. ಹಾಗಾಗ್ಬಿಟ್ಟು ಬೇಸಿಗೆಯಲ್ಲಿ ಮಾತ್ರ ರಾಗಿ ಹುಲ್ ಕಟಾವ್ ಮಾಡಿದಿರುತ್ತಲ್ಲ ಬತ್ತಲ್ಲು, ಅದನ್ನ ಹಾಕ್ಬಿಟ್ಟು ಮೇಯಿಸ್ತೀವಿ ಬಂದಾಗ. ಬೇಸಿಗೆಯಲ್ಲಿ ಇದಕ್ಕೆ ಒಂದು ಮೇವಿನ ಕೊರತೆ ಆಗದೆ ಹಾಗೆ ಯಾವ ರೀತಿಯಿಂದ ಅಂದ್ರೆ ಹೊರಗಡೆಯಿಂದ ಕೂಡ ತಗೊಳ್ತೀರಾ? ಇಲ್ಲ ನಮ್ಮ ಮನೇಲೇ ಆಗುತ್ತೆ. ನಾವು ಏನ್ ಜಮೀನಲ್ಲಿ ಬೆಳೆದಿರ್ತೇವೆ ಒಂದ್ 2 ಎಕರೆ ಜೋಳ ಹಾಕಿಸ್ತೀವಿ ಬೇಸಿಗೆ ಟೈಮಲ್ಲಿ, ನವೆಂಬರ್ ಡಿಸೆಂಬರ್ ಟೈಮಲ್ಲಿ, ಜನವರಿ ಫೆಬ್ರವರಿಯಲ್ಲಿ ಕಟಾವಿ ಬರುತ್ತೆ, ಅದನ್ನೆಲ್ಲ ಡ್ರೈವ್ ಮಾಡಿ ತಗ್ಸಿಟ್ಕೊಂಡಿರ್ತೀವಿ, ಅದನ್ನು ಹಾಕಿದ್ರೆ ಅದನ್ನು ತಿಂತವೆ. ಈಗ ಇದಲ್ದೇನೆ ಈಗ ಹಾಲು ಉತ್ಪಾದಕ ಸಹಕಾರ ಸಂಘ ಅದರಿಂದ ಫೀಡ್ ಕೊಡ್ತಾರಲ್ಲ ರೆಡಿಮೇಡ್, ಅದು ಕೂಡ ಹಾಕ್ತೀರಾ? ಇಲ್ಲ ಅದೇನ್ ತರದಿಲ್ಲ, ನಾವು ನಮಗ ಅದ್ರ ಅವಶ್ಯಕತೆ ಬರೋದೇ ಇಲ್ಲ. ಅಲ್ಲ ಯಾಕಂದ್ರೆ ಖನಿಜ ಮಿಶ್ರಣ ಅಂದ್ರೆ ನಾವೇನೆ ಮನೆಯಲ್ಲೇ ತಯಾರು ಮಾಡ್ತೀವಿ. ಶೇಂಗಾ ಹಿಂಡಿ ತರ್ತೀವಿ ಗಾಣದಿಂದನ, ಮನೆಯಲ್ಲಿ ನಾವು ಎಣ್ಣೆ ಹಾಕಿಸ್ಕೊಂತೀವಿ ಗಾಣದಲ್ಲಿ, ಆ ಹಿಂಡಿನ ಉಪಯೋಗಿಸ್ತೀವಿ. ಒಂದ್ 10 ಕೆಜಿ ಉಪ್ಪು, ಒಂದ್ 20 ಕೆಜಿ ಬೆಲ್ಲ, ಒಂದ್ 5 ಕೆಜಿ ಸುಣ್ಣ, ಅದನ್ನ ಡೈಲಿ ಅದನ್ನೇ ಮಿಶ್ರಣ ಮಾಡಿ ಕುಡಿಸ್ಲಿಕ್ಕೆ ಕೊಡ್ತೀವಿ ಕುಡಿಲಿಕ್ಕೆ. ಓಕೆ, ಅದನ್ನೇ ಈಗ ಗಾಣ ಅಂತ ಹೇಳಿದ್ರಿ, ಇದು ಎಣ್ಣೆ ಬೀಜಗಳು ನೀವೇ ಬೆಳಿತೀರೋ ಇಲ್ಲ ಹೊರಗಿನ ತರಿಸ್ತೀರಾ? ನಾವು ಇದನ್ನ ಬೆಳಿತೀವಿ. ಸೂರ್ಯಕಾಂತಿ ಅಲ್ಲ ತಲೆಗೆ ಉಪಯೋಗಿಸೋದು ಹರಳೆಣ್ಣೆ, ಆಮೇಲೆ ಶೇಂಗಾ ಬೀಜ ಇದನ್ನ ಬೆಳಿತೀವಿ. ಸೂರ್ಯಕಾಂತಿ ನಮ್ ಕಡೆಲ್ಲ ಒಂದ್ ಸ್ವಲ್ಪ ಕಾಟ ಅಕ್ಕಿಗಳದು ಗಿಳಿಗಳು, ಹಂಗಾಗಿ ಶೇಂಗಾ ಬೆಳಿತೀವಿ. ಶೇಂಗಾ ಬೆಳಿತೀರಾ? ಕೊಬ್ಬರಿ ಇನ್ನೇನ್ ಮನೆಯಲ್ಲೇ ಉತ್ಪಾದನೆ ಆಗುತ್ತೆ ತೆಂಗಿನ ಗಿಡದಿಂದ. ಹೌದು, ಆತರ ಆಗ್ಬಿಟ್ಟು. ಒಟ್ಟಾರೆ ಇದಕ್ಕೆ ಖರ್ಚು ಎಷ್ಟು ಬರುತ್ತೆ ಅಂತ ಹೇಳ್ತೀರಾ? ನೀವು ಮಾಡ್ತಕ್ಕಂತ ಒಂದು ಕೃಷಿಯಲ್ಲಿ ಎಷ್ಟು ಖರ್ಚು, ಬಂಡವಾಳ ಎಷ್ಟು ಹಾಕ್ಬೇಕಂತ ಹೇಳಿ? ಬಂಡವಾಳ ಲೆಕ್ಕ ಹಾಕಂಗಿಲ್ಲ ಸರ್, ನಮ್ಮ ಅಂದಾಜು ನೋಡ್ಕೊಂಡು ಅಂದಾಜು ಅಂದ್ರೆ ಒಂದ್ 10,000 ಖರ್ಚು ಬಂದ್ರೆ ಅದ್ರಲ್ಲಿ ನಮಗೆ 10,000 ಉತ್ಪತ್ತಿ ಆಗುತ್ತೆ. ಅಂದ್ರೆ ನಾವೇನೆ ಏನು ಬೇರೆಯವ್ರನ್ನ ಆಳು ಕಾಳು ಇಟ್ಕೊಂಡಂಗ್ ಖರ್ಚು ಮಾಡ್ದಂಗ್ ಮಾಡಿದ್ರೆ ಉತ್ಪತ್ತಿ ನಮಗೆ ಉಳಿಯುತ್ತೆ. ಈಗ ಇದ್ರಲ್ಲಿ ವೇಸ್ಟ್ ಆಗಂತದ್ ಏನಿಲ್ಲ, ನಮಗೆ ತೋಟಕ್ಕೆ ಯೂಸ್ ಆಗಂತ ಗೊಬ್ಬರ ಸಿಗುತ್ತೆ, ನಮಗೆ ಮನೆಯಲ್ಲೇ ಬೇಕಾದಂತ ಬೆಣ್ಣೆ ಮಾಡ್ಕಂತೀವಿ, ಮೊಸರು ಮಾಡ್ಕಂತೀವಿ, ಹಾಲು ಉತ್ಪತ್ತಿ ಆಗುತ್ತೆ. ಹಾಗಾಗ್ಬಿಟ್ಟು ನಮಗೆ ನಿರ್ವಹಣೆ ಅಂತ ಕಷ್ಟ ಅನಿಸ್ತಾ ಇಲ್ಲ. ನಾವು ಕೆಲಸಗಾರು ಬಿಟ್ಟೋದ್ರು ನಾವು ಯಾತಕ್ಕೂ ಇಂಜರಿ ಅಲ್ಲ. ನಾನೇನ್ ಮಾಡ್ತೀನಿ, ಸಗಣಿ ಹೊಡೆಯೋದಿರ್ಬೋದು, ಹಾಲು ಕರೆಯೋದಿರ್ಬೋದು, ಇವಾಗ್ಲೂ ನಮ್ಮಲ್ಲಿ ದನ ಎಮ್ಮೆ ನೋಡ್ಕೊಳಕಿರೋರಿಗೆ ಹಾಲು ಕರಿಯಕ್ ಬರಲ್ಲ, ಎರಡ್ ಟೈಮು ನಾನೇ ಹಾಲು ಕರೆಯೋದು ಬೆಳಗ್ಗೆ. ನೀವು ಇನ್ನು ಕೂಡ ಕೈಯಿಂದನೇ ಕರಿತೀರಾ? ಕೈಯಿಂದನೇ ಕರಿತೀವಿ. ಇನ್ನು ಮಷಿನ್ ಇಟ್ಕೊಂಡಿಲ್ಲ? ಇಲ್ಲ, ಮಷಿನ್ ಇಟ್ಕೊಂಡಿಲ್ಲ. ನಮ್ದೊಂದು ಹಸು ಇದೆ, ಜರ್ಸಿ ಅದೇ ಅಮೃತ ಮಲಮಿಂದ ಕ್ರಾಸ್ ಬ್ರೀಡ್ ಮಾಡಿಸಿರೋದು, ಅದು 5 ಲೀಟರ್ ಹಾಲು ಕೊಡುತ್ತೆ ಸರ್. ಅದನ್ನು ನಾವು 2 ನಿಮಿಷದಲ್ಲಿ 5 ಲೀಟರ್ ಹಾಲು ಕರಿತೀನಿ. 2 ನಿಮಿಷದಲ್ಲಿ? 2 ಕೈಯಲ್ಲೋ. ಅಂದ್ರೆ ನಿಮ್ಗೆ ಅಭ್ಯಾಸ ಆಗಿದೆ, ಇದರಲ್ಲಿ ತುಂಬಾ ಅನುಭವ ಹೊಂದಿದ್ದೀರಾ. ಈಗ ನಮ್ಮಲ್ಲಿ ನಮ್ ಮಕ್ಳು ಚಿಕ್ಕವರಿದ್ದಾಗಿಂದನು ನಾವು ಪ್ಯಾಕೆಟ್ ಹಾಲು ಕೂಡಿಸಿ ರೂಢಿನೇ ಇಲ್ಲ ನಮಗೆ. ಮನೆಯಲ್ಲೇ ಉತ್ಪತ್ತಿ ಮಾಡಿದ ಹಾಲಂತಾನೆ ಕುಡ್ದು ಬೆಳೆದಿರೋದ್ ನಮ್ಮ ಮಕ್ಳಿಬ್ರು. ಎಷ್ಟ್ ಜನ ಸದಸ್ಯರಿದ್ರೆ ನಾವು? ಇವಾಗ 6 ಜನ ಇದೀವಿ. 6 ಜನ ಅಂದ್ರೆ ಮಕ್ಳಿಬ್ರು, ನಾನು, ನಮ್ಮನೆಯವರು, ನಮ್ ಕೆಲಸದವ್ರಿಬ್ರು ಇದಾರೆ. ಅವರು ಕೂಡ ನೀವು ವಸ್ತಿ ಅಂದ್ರೆ ಅವರು ನಮ್ ಮನೆ ಫ್ಯಾಮಿಲಿ ಅವ್ರ ಹಿಂಗೇನೆ, ನಮ್ಮ ಮನೆ ಕಾರ್ ಡ್ರೈವರ್ ಒಬ್ರು, ನಮ್ಮ ಹಸು ನೋಡ್ಕೊಳೋರ್ ಒಬ್ರು, 6 ಜನಕ್ಕೂ ಮನೆದೇ ಹಾಲು ಮೊಸರು ಎಲ್ಲಾನು. ಈಗ ಇದು ಮನೆಗೆ ಬೇಕಾದಷ್ಟು ಉಪಯೋಗಿಸ್ಕೊಂಡು ಉಳಿದಿದ್ದು ಏನು ಡೈರಿಗೆ ಹಾಕ್ತೀರಾ? ಡೈರಿಗೆ ಹಾಕಲ್ಲ, ನಮ್ಮ ಅಕ್ಕಪಕ್ಕದ ಮನೆಯವರೇನೆ ತುಂಬಾ ಚೆನ್ನಾಗಿರುತ್ತೆ ಇವ್ರ ಮನೆದ ಹಾಲು ಅಂತ ಬೆಳಗ್ಗೆ 1-2 ಲೀಟರ್ ಕೊಡ್ತೀವಿ, ಸಂಜೆ 2 ಲೀಟರ್. ಇದ್ರ ಜೊತೆಗೆ ಈಗ ಬೆಣ್ಣೆ ತುಪ್ಪ ಅಂತ ಹೇಳಿದ್ರಿ, ಇದು ಯಾವ ರೀತಿಯಿಂದ? ಬೆಣ್ಣೆ ನಾವು ಉಪಯೋಗಿಸ್ಕೊಂಡು ನಮ್ಮ ನೆಂಟ್ರಿಷ್ಟಲ್ಲೇ ನಮ್ಮ ಅಕ್ಕ ತಂಗಿಯರಿಗೆ ಕೊಡ್ತೀವಿ. ಯಾವ್ದಾದ್ರು ಒಳ್ಳೆ ಕಾರ್ಯಕ್ರಮಗಳಿಗೆ, ಮದುವೆ ಮುಂಜೆ ಮಾಡಿದಾಗ ನಾವು ಕೊಡ್ತೀವಿ. ನಮ್ದೇ ಬೆಣ್ಣೆಲ್ಲಿ ತುಪ್ಪ ಮಾಡಿ ಯೂಸ್ ಮಾಡ್ತಾರೆ ಹೋಳಿಗೆ ಊಟಕ್ಕೆಲ್ಲಾನ. ನಾವೇ ಸಂಬಂಧಿಕರಲ್ಲೇ ಹಂಚ್ಕೊಂತೀರಾ ಅದನ್ನ. ಈಗ ಕೃಷಿ ಮಾಹಿತಿ ಆಗಲಿ, ಕೃಷಿ ಜೊತೆಗಿರ್ತಕ್ಕಂತ ಬೇರೆ ಮಾಹಿತಿ ಆಗಿರ್ಲಿ, ಇತ್ತೀಚಿನ ದಿನಗಳಲ್ಲಿ ಈಗ ಮೊಬೈಲ್ ಎಲ್ಲೇ ಬಂದ್ಬಿಡ್ತದೆ ಏನ್ ಬೇಕಾದ್ರೂ. ಆದ್ರೂ ತಾವು ಯಾವ ರೀತಿಯಿಂದ ಯಾರಿಂದ ಮಾಹಿತಿ ಪಡ್ಕೊಳ್ತೀರಾ, ಕೃಷಿಗೆ ಸಂಬಂಧಪಟ್ಟಿದ್ದ ವಿಷಯ ಆಗಿರ್ಲಿ, ಇನ್ನು ಬೇರೆ ಒಂದು ವಿಚಾರ ಆಗಿರ್ಲಿ, ಹೇಗೆ? ರೇಡಿಯೋ ಮುಖಾಂತರ, ಪತ್ರಿಕೆಗಳ ಮುಖಾಂತರ, ದೂರದರ್ಶನದ ಮುಖಾಂತರ, ದೂರದರ್ಶನದಲ್ಲೂ ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೀವಿ. ಈಗ ನಮಗೆ ಪಕ್ಕದಲ್ಲೇ ಒಂದು 12 ಕಿಲೋಮೀಟರ್ ಆಗುತ್ತೆ ಸಾಣೆಹಳ್ಳಿ ಅಂತ. ಸಾಣೆಹಳ್ಳಿ, ಅಲ್ಲಿ ಕೃಷಿ ಬಗ್ಗೆ ತಿಂಗಳಿಗೆ 2 ತಿಂಗಳಿಗೆ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ. ಆ ಕಾರ್ಯಕ್ರಮಗಳಿಗೆಲ್ಲ ನಾವು ಹೋಗ್ತಾ ಇರ್ತೀವಿ. ಅಂದ್ರೆ ತರಬೇತಿ ಕೊಡ್ತಕ್ಕಂಥ ಕಾರ್ಯಕ್ರಮನು ಮಾಡ್ತಾರೆ. ಈ ತರ ಪ್ರಗತಿಪರ ರೈತರುಗಳನ್ನು ಕರೆಸಿ ಅಲ್ಲಿ ಚರ್ಚೆ ಮಾಡಿಸ್ತಾರೆ. ಮೊನ್ನೆ ಒಂದ್ಸಲ ಹೋಗಿದ್ವಿ ಈಗ 2 ತಿಂಗಳಲ್ಲಿ. ಅವಾಗ ಬೆಳ್ದಣ್ಣಿನವರು, ಅವರು ಬಳ್ಳಾರಿ ಜಿಲ್ಲೆಯವರು, ಇವರು ಕೂಡ್ಲಿಗೆ ಅವರು. ಕೂಡ್ಲಿಗೆ ಅವರು, ಅವ್ರ ಹೆಸರು ಬಾಯಲ್ಲಿದೆ ಬರ್ತಾ ಇಲ್ಲ. ಹೌದೌದು, ನಾನು ಅವ್ರಿಗೆ ಸಂದರ್ಶನ ಮಾಡಿದ್ದೆ. ನಾನು ಹಾಸ್ಪಿಟಲ್ ಇದ್ದಾಗ ಮಾಡಿದ್ದೆ ಸಂದರ್ಶನ. ಆಮೇಲೆ ಹೊಳೆ ನರಸೀಪುರದವ್ರ ಒಬ್ರು ಬಂದಿದ್ರು, ಭತ್ತ ಕೃಷಿಗೆ ಅವರು, ಕೆಂಪಕ್ಕಿ ಬೆಳೆಯೋರು. ಅವ್ರ ಹತ್ರ ಬೀಜ ತರ್ಸ್ಕೊಂಡು ನಾವು 1ನೇ ವರ್ಷ ಭತ್ತ ಬೆಳೆದಿದ್ವಿ. ಈಗ ಈ ಸಲ ಬೇರೆ ರಾಜಮುಡಿ ಅಕ್ಕಿನ ಬೆಳೆಯೋಣ ಅಂತ ಇದೀವಿ. ಇದು ಯಾವ ಒಂದು ಇದಕ್ಕೆ ರಾಸಾಯನಿಕ ಉಪಯೋಗಿಸ್ತಿಲ್ಲ? ಇಲ್ಲ, ಅದು ಕೃಷಿ ಆಧಾರಿತ ಭೂಮಿಯಲ್ಲೇ ಬರೋದು. ಇಳುವರಿ ಕಮ್ಮಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮನೆಗೂ ಆಯ್ತು, ಆಗುತ್ತೆ. ಅಂದ್ರೆ ಹುಲ್ಲುನು ದನಕರಿಗೆ ಚೆನ್ನಾಗಿರುತ್ತಂತೆ ರಾಜಮುಡಿ ಭತ್ತದ್ದು. ಅಕ್ಕಿನೂ ಶುಗರ್ ಇರೋರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಊಟ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹಂಗಾಗ್ಬಿಟ್ಟು ನಾವಿಸಲ ರಾಜಮುಡಿ ಅಕ್ಕಿ ಇದು ಭತ್ತ ಬೆಳೆಯೋಣ ಅಂತ ಇದೀವಿ. ಈಗ ಇಲ್ಲಿವರೆಗೆ ತಾವು ಕೃಷಿಗೆ ಸಂಬಂಧಪಟ್ಟಿದ್ದು ಅಥವಾ ಮತ್ತೆ ಕೃಷಿ ತೋಟಗಾರಿಕೆ ಬೇರೆ ಬೇರೆ ವಿಚಾರ ಕುರಿತು ತರಬೇತಿ ಎಲ್ಲಿ ತಗೊಂಡಿದ್ರಿ ಮ್ಯಾಮ್? ನಾವೆಲ್ಲೂ ತಗೊಂಡಿಲ್ಲ ತರಬೇತಿನ. ಮನೆಯಲ್ಲೇ ನಮ್ಮ ಹಿರಿಯರು, ತಂದೆ ತಾಯಿಗಳು, ಅಜ್ಜ ಅಜ್ಜಿಗಳು ಮಾಡ್ತಾ ಇದ್ದಂತ ನೋಡಿ ಮಾಡ್ತಾ ಬೆಳ್ಕೊಂತಾ ಬಂದಿದ್ವ ಮಾಡ್ತಾ ಇರೋದನ್ನ, ಅದನ್ನ ನಾವು ತೋಡಿಸ್ಕೊಂಡಿದೀವಿ. ನೀವು ಈಗ ಕೃಷಿ ನಿಮ್ಗೆ ಹೊಸದಾ ಅಥವಾ ನಿಮ್ಮ ತಂದೆ ತಾಯಿ? ಹಳೆಯದು ನಮಗೆ, ಹಳೆ ಪದ್ಧತಿ ನಮಗೆ ಕೃಷಿದು. ಅಂದ್ರೆ ನೀವು ಅಮ್ಮ ಅಪ್ಪ ಹತ್ರ ಇರ್ಬೇಕಾದ್ರೆ ನೀವು ಅಲ್ಲಿಂದೇ ಕಲ್ಕೊಂಡು, ಅಂದ್ರೆ ಅಲ್ಲಿಂದ ನೋಡ್ಕೊಂಡು ಕಲ್ಕೊಂಡು ಬಂದಿದ್ದೀರಾ? ಹ್ಮ್ ಸರ್, ನಮ್ದು ತರೀಕೆರೆ ಹತ್ರ ಅಮೃತಾಪುರ ತವ್ರ ಮನೆ, ಅಲ್ಲಿ ನಮ್ಮಪ್ಪಜರು 4 ಜನ. ನಮ್ಮಲ್ಲಿ ಎಲ್ಲ ಬೆಳೆಯರ್ ಸರ್, ತರಕಾರಿಯಿಂದ ಹಿಡಿದು ಶೇಂಗಾಯಿಂದ ಹಿಡಿದು ಸೂರ್ಯಕಾಂತಿ ಎಳ್ಳು ಪ್ರತಿಯೊಂದು ಬೆಳೆಯರ್ ಸರ್. ನಮ್ಮಲ್ಲೂ ಅವಾಗ ಹಿಂಗೆ ಎಣ್ಣೆ ಎಲ್ಲ ಮನೆಯಲ್ಲೇ ಉತ್ಪಾದನೆ ಮಾಡಿ ಹಾಕ್ಸ್ಕೊಂಡ್ ತಿಂತಾ ಇದ್ರು. ನಿಮ್ಗೇನು ಹೊಸದಿಲ್ಲ, ಗಂಡ ಮನೆಗೆ ಬಂದ ಮೇಲೆ ಕೃಷಿ ಏನು ಹೊಸದಲ್ಲ? ಹೊಸದಲ್ಲ, ಅಂದ್ರೆ ಬೆಳೆಗಳು ಚೇಂಜ್ ಆಗಿದಾವೆ. ನಮ್ ಕಡೆ ಇಲ್ಲಿ ತುಂಬಾ ಮಳೆ ಬರುತ್ತೆ ತರೀಕೆರೆ ತಾಲೂಕಲ್ಲಿ. ಅಲ್ಲಿ ನಮ್ದು ಅರೆ ಮಲೆನಾಡು, ಕಡೂರ್ ತಾಲೂಕು, ಹಂಗಾಗಿ ಅಲ್ಲಿ ಮಳೆ ಕಮ್ಮಿ. ಅಲ್ಲಿ ಯಥೇಚ್ಛವಾಗಿ ರಾಗಿ, ಜೋಳ, ತೊಗರಿ, ಅರಳ್ಕಾಳು, ಹೆಸರುಕಾಳು ಇಂಥದೆಲ್ಲ ಬೆಳೀತಾರೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ತೋಟಗಾರಿಕೆ ಜಾಸ್ತಿ ಆಗ್ಬಿಟ್ಟು ಈ ಕಡೆ ತರೀಕೆರೆ ತಾಲೂಕಲ್ಲೆಲ್ಲ ಬರೀ ಅಡಿಕೆ ಮಾಡಿದ್ದಾರೆ. ಈಗ ನಮ್ ಕಡೆಯಿಂದಾನೆ ಬೆಳೆದ್ಬಿಟ್ಟು ನಮ್ಮ ಅಮ್ಮರ ಮನೆಗೆ ನಾವು ರಾಗಿ, ಜೋಳ, ಹುಳಿಕಾಳು ಬೆಳೆದು ಕೊಟ್ಟು ಕಳಿಸ್ತೀವಿ. ನಾವೇ ಬೆಳೆದು ಅವ್ರಿಗೆ ಕೊಟ್ಟು ಕಳಿಸ್ತೀವಿ ಉಪಯೋಗಿಸ್ಲಿಕ್ಕೆ. ಉಪಯೋಗಿಸ್ಕೊಳ್ಳಿಕ್ಕೆ ಈಗ ಇದ್ರ ಜೊತೆಗೆ ಈಗ ಭತ್ತ ಮಾಡ್ತಕ್ಕಂತ ಒಂದು ಮಷೀನು ಮತ್ತೆ ಹಿಟ್ಟು ಮಾಡ್ತಕ್ಕಂತದೇನ ಇಟ್ಕೊಂಡಿದ್ದೀರಾ? ಇಲ್ಲ ಇಲ್ಲ, ಅವೆಲ್ಲ ಇನ್ನು ಇಟ್ಕೊಂಡಿಲ್ಲ. ಮಾಡ್ಬೇಕನ್ನೋ ಏನೋ ಯೋಚನೆ ಐತಾ? ಯೋಜನೆ ಇದೆ ಸರ್, ಮನೆಯಲ್ಲೇ ನಮಗೆ ಬೇಕಾದಂತ ಎಣ್ಣೆ ಉತ್ಪತ್ತಿ ಮಾಡ್ಕೊಂಡು ಗಾಣ ಹಾಕೋಬೇಕು, ಭತ್ತನ ಮನೆಯಲ್ಲೇ ಮಾಡ್ಕೋಬೇಕು ಅಕ್ಕಿನ ಅನ್ನೋದೊಂದು ಯೋಜನೆ ಇದೆ ಸರ್. ಇದ್ರ ಕುರಿತು ಏನಾದ್ರೂ ಯಾರ ಹತ್ರ ವಿಚಾರಿಸಿದಿರಾ, ಹೇಗೆ? ಒಂದಿಬ್ಬರ ಹತ್ರ ವಿಚಾರಿಸಿದೀವಿ ಸರ್, ಮಿಷಿನ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಗಾಣ ಮಾಡ್ಲಿಕ್ಕೆ, ಹಿಟ್ಟು ಮಾಡ್ಲಿಕ್ಕೆ, ಭತ್ತ ಮಾಡ್ಲಿ, ಭತ್ತನ ಅಕ್ಕಿ ಮಾಡ್ಲಿಕ್ಕೆ ಸಣ್ಣ ಸಣ್ಣದವೆ ಮಿಷಿನ್ ಬಂದಿದಾವೆ, ಯೂಸ್ ಮಾಡ್ಕೊಳ್ರಿ, ಸಿಗುತ್ತೆ, ಅಡ್ರೆಸ್ ಕೊಟ್ಟಿದ್ದಾರೆ. ಈಗ ಈ ಕೃಷಿ ಜೊತೆಗೆ ಏನು ಜಲ್ಲಿಕಲ್ಲುಗಳ ಒಂದು ಇದು ಅದು ಇದೆ, ನಮ್ದು ಕ್ರಷರ್ ಇದೆ. ಇದು ನಿಮ್ಮ ಜಮೀನಲ್ಲೇ ಅಥವಾ? ಇಲ್ಲ, ನಮ್ದೇ ಜಮೀನಲ್ಲಿದೆ. ನಿಮ್ಮ ಜಮೀನಲ್ಲೇ ಇದು ಅಳವಡಿಸ್ಕೊಂಡಿದ್ದೀರಾ? ನಮ್ಮ ಜಮೀನಲ್ಲೇ, ಅಂದ್ರೆ ಜಮೀನ್ ಕೊಂಡ್ಕೊಂಡಿದ್ದು ಅದು, ಈಗ 8 ವರ್ಷದಲ್ಲಿ ಆ ಜಮೀನಲ್ಲೇ ಕ್ರಷರ್ ಮಾಡಿದೀವಿ. ಕ್ರಷರ್, ಇದು ಜಲ್ಲಿ ಈ ಕಲ್ಲುಗಳು ಏನು ಎಲ್ಲಿಗೆ, ಅಂದ್ರೆ ಯಾವ ರೀತಿಯಿಂದ ಇದನ್ನ ನೀವು ಇದು ಮಾಡ್ತೀರಾ ಅಂತಂದ್ರೆ ರಸ್ತೆ ನಿರ್ಮಾಣಕ್ಕನ? ನಮ್ಮ ಯಜಮಾನರು ರಸ್ತೆ ಕೆಲಸನ ಮಾಡ್ತಾರೆ, ಕಾಂಟ್ರಾಕ್ಟ್ ಕೆಲಸನ, ಗೌರ್ಮೆಂಟ್ ಕೆಲಸನ, ಡಬ್ಲ್ಯೂ ಕಾಂಟ್ರಾಕ್ಟ್. ಅದರಿಂದಾನೇ ನಮ್ ಕೆಲ್ಸಕ್ಕನು ಉಪಯೋಗಿಸ್ಕೊಂತೀವಿ. ಬೇರೆಯವರು ನಮ್ಮ ಹತ್ರ ಖರೀದಿ ಮಾಡಿ ಅವರು ನಮ್ ತರನೇ ಕೆಲಸ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೊಂತಾರೆ. ಅಂದ್ರೆ ಮನೆ ಕಟ್ಟಕ್ಕೂ ಯೂಸ್ ಮಾಡ್ಕೊಂತಾರೆ. ಎಂ ಸ್ಯಾಂಡ್, 20mm ಜಲ್ಲಿ, 40mm ಜಲ್ಲಿ, ಈ ತರ ಎಲ್ಲ ಯೂಸ್ ಮಾಡ್ಕೊಂತಾರೆ. ಇದರಲ್ಲಿ ಈಗ ಎಷ್ಟು ಜನ ತೊಡಗಿಸಿಕೊಂಡಿದ್ದಾರೆ? 350-400 ಜನ ಇದ್ದಾರೆ ಈ ಒಂದು ಕೆಲಸ. ಆಲ್ ಥ್ರೋಟ್ ನಮ್ದು ಕ್ರಷರ್ ಇರ್ಬೋದು, ಕ್ವಾರೆ ಇರ್ಬೋದು, ರೋಡ್ ಕೆಲಸ ಇರ್ಬೋದು, ಆಲ್ ರೌಂಡ್ ಎಲ್ಲ ಸೇರಿ ಸರ್. ನಮ್ ಮಿಷಿನರೀಸ್, ಡ್ರೈವರ್ಗಳು ಇರ್ಬೋದು, JCB, ಇಟಾಚಿ, ಲಾರಿ, ಟ್ರ್ಯಾಕ್ಟರ್ ಎಲ್ಲ ಸೇರ್ಬಿಟ್ಟು ಒಂದು 400-500 ಜನ ವರ್ಕರ್ಸ್ ಇದಾರೆ. ನಿಮ್ಮ ಯಜಮಾನರು ನೋಡ್ಕೊಳ್ತಾ ಇರೋದು? ನೋಡ್ಕೊಂತಾರೆ. ಇದ್ರ ಜೊತೆಗೆ ಕೃಷಿ ಕೂಡ, ಕೃಷಿ ಜಮೀನು ಕೂಡ ಅವರೇ? ಅವರು ನೀವು? ಅವರು ನಾವೇನೆ. ಅಂದ್ರೆ ಕೃಷಿ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳಲ್ಲ ಅವರು. ನೀನೇನಾರು ಮಾಡ್ಕ ಮಾಡ್ತೀವಿ ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅವ್ರದೇ ಬಿಸ್ನೆಸ್ ಅವ್ರಿಗೆ ಸಾಕಾಗಿರುತ್ತೆ. ನಾವು ಮನೇಲಿ ಇರ್ತೀವ, ಇದನ್ ಬಿಡಬಾರ್ದು, ನಮ್ಮ ಅಜ್ಜ ಅಜ್ಜಿ ಮಾಡ್ಕೊಂಡ್ ಬಂದಿದ್ದಾರೆ ಅವಾಗಿಂದ ಇದಾರೆ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇದೀವಿ. ಬೇಜಾರಾಗುತ್ತೆ ಮನೇಲಿ ಇದ್ದಾಗ, ಅದ್ರಲ್ಲಿ ಸಮಯ ಕಳೆಯೋದ್ ಗೊತ್ತಾಗಲ್ಲ. ತೋಡಿಸ್ಕೊಂಡ್ರೆ ಒಂದು ಹಿತ್ತಲಲ್ಲಿ ಹೋಗಿ ಗಿಡಗಳ ಹತ್ರ ನಿಂತ್ಕೊಂಡ್ರೆ ಏನೋ ಒಂಥರ ಮನ್ಸಿಗೆ, ನಮ್ದು ಇದು ಒಳ್ಳೆ ಆರೋಗ್ಯ, ಒಳ್ಳೆ ಗಾಳಿ, ಒಳ್ಳೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅದರಲ್ಲೇ ಕಾಲ ಕಳಿತೀವಿ ಜಾಸ್ತಿನ ಬೆಳಿಗ್ಗೆ ಸಂಜೆ. ಎಷ್ಟು ಆರಂಭ ಅಂದ್ರೆ ನೀವು ಕೆಲಸ ಯಾವಾಗ ಆರಂಭ ಮಾಡ್ತೀರಾ? ಬೆಳಿಗ್ಗೆ ನಾವು ಬೆಳಗ್ಗೆ 4:30-5 ಅಂದ್ರೆ ಕೊಟ್ಟಿಗೆ ಒಂದು ತೊಳಿಲಿಕ್ಕೆ ಅವ್ರ ಕೆಲಸದವ್ರು ಕ್ಲೀನ್ ಮಾಡಿದಾರ ಇಲ್ವ ಅಂತ ನೋಡ್ಲಿಕ್ಕೆ, ಆಮೇಲೆ ಹಾಲ್ ಕರೆಯೋದು ನಾವೇ ಅಲ್ಲ. ಬೆಳಗ್ಗೆ 6 ಗಂಟೆಗೆನೆ ಹೋಗಿ ಒಂದ್ ರೌಂಡ್ ಕ್ರೆಷರ್, ಒಂದ್ ರೌಂಡ್ ಕ್ವಾರಿ ಎಲ್ಲ ಅಡ್ಡಾಡ್ಕೊಂಡ್ಬಂದು ವಾಕ್ ಮಾಡ್ಕೊಂಡ್ಬಂದು ಹಾಲ್ ಕರ್ಕೊಂಡು ನಾವು 7:30 ಮನೆಗ್ ಬಂದು ಮತ್ತೆ ನಮ್ಮಲ್ಲಿ ಬೆಳಗ್ಗೆ ತಿಂಡಿನೂ ಆಗ್ಬೇಕು, ಬಾಕ್ಸಿಗೆ ಊಟನು ಆಗ್ಬೇಕು ಮಧ್ಯಾಹ್ನ ಊಟ ಡ್ರೈವರ್ಗೂ ನಮ್ಮ ಮನೆಗೂ, ಅದನ್ನು ನಾವೇ ಮನೆಯಲ್ಲೇ ಮಾಡ್ಕೊಡ್ತೀವಿ. ಮತ್ತೆ ಈಗ ಈ ಕೊಟ್ಟಿಗೆ ಒಂದು ನಿರ್ವಹಣೆಗೆ ಬಂದ್ರೆ ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಯಾವ ರೀತಿಯಿಂದ ಅಂದ್ರೆ ತಂಪಿಗೋಸ್ಕರ ಏನು? ಅದೇ ಗಾಳಿಗೆ ಓಪನ್ ಆಗಿ ನಾವು ಕಿಟಕಿ ಬಿಟ್ಟು ಬಿಟ್ಟಿದೀವಿ, ಅದನ್ನ ಓಪನ್ ಮಾಡಿ ಕೈ ಬಿಡ್ತೀವಿ. ಓಪನ್ ಮಾಡಿ ದೊಡ್ಡ ದೊಡ್ಡದಾಗಿ 4 ಅಡಿ 4 ಅಗಲ 4 ಅಡಿ ಉದ್ದ 4 ಅಡಿ ಅಗಲದ ಕಿಟಕಿ ಹಾಕ್ಸಿದೀವಿ 4 ಭಾಗಕ್ಕೂ, ಅದನ್ನ ಓಪನ್ ಮಾಡಿ ಕೈ ಬಿಡ್ತೀವಿ ಗಾಳಿ. ಮತ್ತೆ ಕೆಳಗಡೆ ಅದಕ್ಕೆ ಮ್ಯಾಟ್ ಹಾಕೋದು ಆ ತರದ ಏನಾದ್ರು ಮಾಡಿದೀರಾ? ಇಲ್ಲ ಇಲ್ಲ ಸರ್, ಮ್ಯಾಟ್ ಹಾಕಿದ್ರೆ ಹುಳುಗಳಾಗೋದು, ಅದು ಕ್ಲೀನರ್ ಮೇಂಟೆನೆನ್ಸ್ ಮಾಡ್ಬೇಕು ಸರ್. ನಾವು ಸ್ವಂತಕ್ಕೆ ಮಾಡೋದಾದ್ರೆ ನಾವೇ ಮಾಡಿದ್ರೆ ಕ್ಲೀನಾಗಿ ಮಾಡ್ತೀವಿ, ಆಳುಗಳು ಇಟ್ಕೊಂಡ್ ಮಾಡ್ಸಿದ್ರೆ ಅವ್ರು ನೀಟಾ ಮಾಡಲ್ಲ. ಒಂದಿನ ಮಾಡ್ತಾರೆ, ಒಂದಿನ ಮಾಡಲ್ಲ, ಅಡಿಗೆಲ್ಲ ನೀರ್ ಹೋಗಿದೀಯಾ, ಕ್ಲೀನ್ ಮಾಡಿದೀವ ಅಂತ ನೋಡಲ್ಲ. ಅದ್ ಬಿಟ್ಟು ಇವಾಗ ಮ್ಯಾಟ್ ತಗ್ಸೆ ನಾವು 4 ವರ್ಷ ಆಯ್ತು ಸರ್. ಹಾಕಿದ್ರಿ? ಮೊದ್ಲು ಹಾಕಿದ್ವಿ, ಅದ್ರಲ್ಲಿ ಹುಳು ಎಲ್ಲ ಬರೋದು, ಕ್ಲೀನ್ ಮಾಡ್ತಾ ಇರ್ಲಿಲ್ಲ ಕ್ಲೀನ್ ಆಗ ಅವ್ರು ಆಳುಗಳು. ಮತ್ ಅದು ನಮಗೊಂದ್ ಕೆಲಸ ಇದೆ, ಅದವ್ರು ಕ್ಲೀನ್ ಮಾಡಿದಾರೆ ಇಲ್ಲೋ ಅಂತ ನೋಡ್ಲಿಕ್ಕೆ ಮ್ಯಾಟ್ ಎತ್ಬಿಟ್ಟು. ಈಗೇನಾಗಿದೆ ಅಂದ್ರೆ ನಾವೇ ಹೋಗಿ ಫುಲ್ ಅದ್ರೊಳಗೆ ಅಡ್ಡಾಡ್ಕೊಂಡ್ ಬರ್ಬೋದು. ಮ್ಯಾಟ್ ಇಲ್ವಲ್ಲ, ತೊಳೆದರ ಇಲ್ವೋ ಅಂತ, ಕಲ್ಲು ಎಲ್ಲ ಕ್ಲೀನ್ ಆಗಿ ಕಾಣುತ್ತಾ, ಕಲ್ಲಿಂದೇ ನಮ್ದು ಬಾನಿನೋ ನೆಲನು ಕೆಳಕ್ಕೆ ಕಲ್ಲು ಹಾಸಿದೀವಿ, ಹಾಸ್ ಕಲ್ಲಲ್ಲಿ ಹಾಕಿ ಮಾಡಿದೀವಿ. ಸೊ ಹೀಗಾಗಿ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ಮೇಂಟೈನ್ ಆಗಿದೆ. ಆಮೇಲೆ ಈಗ ಕಾಯಿಲೆ ಕಸಾಲಿಗೆ ಮನೆ ಮದ್ದಾಗಿ ಏನು ಉಪಯೋಗಿಸ್ತೀರಾ ಹಸುಗಳಿಗೆ? ಕಾಯಿಲೆ ಕಸಟ್ಟೆ ಆಗಿ ಏನು ಅಷ್ಟು ನಮ್ ದನಗರುಗಳು ನ್ಯಾಚುರಲ್ ಆಗಿ ಇರ್ತವೆ, ದೇಶಿ ತಳಿಗಳು ಇರೋದ್ರಿಂದ ಸ್ವಲ್ಪ. ಆಮೇಲೆ ನಮ್ಮಲ್ಲಿ ಊರಲ್ಲೆಲ್ಲ ಕಾಲ್ಬಾಯಿ ಜ್ವರ ಬಂದ್ರು ನಮ್ದು ಸಪರೇಟ್ ಇರೋದ್ರಿಂದ ಊರಿಂದ ಹೊರಗೆ ಅಷ್ಟಾಗಿ ಬರೋದಿಲ್ಲ. ಬಂದ್ರು ಲಸಿಕೆ ಕೊಡಿಸಿದೀರಾ? ಇದಕ್ಕೆ ಕೊಡಿಸ್ತಾ ಇರ್ತೀವಿ, ವರ್ಷಕ್ಕೊಂದ್ಸಲ ಗವರ್ಮೆಂಟ್ ಇಂದಲೇ ಬಂದು ಕೊಟ್ಟೋಗ್ತಾರೆ ಅಲ್ಲೇನೆಯ. ಹಂಗೇನಾರು ಆಗಿದ್ರೆ ಹುಳಿ ಮಜ್ಜಿಗೆಯಲ್ಲಿ ಉಪ್ಪು ಹಾಕ್ಬಿಟ್ಟು ಬೇವಿನ ಸೊಪ್ಪಿನ ತಂದು ಮಿಕ್ಸಿ ಮಾಡಿ ಆ ರಸ ಸೋಸ್ಬಿಟ್ಟು ಉಣ್ಣೆ ಆದಂತ ಸ್ಕೂಲಿಗೆ ಹಚ್ಚುತ್ತೀವಿ ಸರ್ ಮೈ ಮೇಲೆ. ನಮ್ದು ಅದು ನಮ್ದೇ ಔಷಧಿ. ಸೊ ಇದರಿಂದ ಹೇಗೆ ಸಂಪೂರ್ಣ ಉಣ್ಣೆ ಹೋಗ್ತಾವ? ಮೂರ್ದಿಂದಲೇ ಹೋಗುತ್ತೆ ಸರ್, ಮೂರ್ದಿಂದಲೇ ಹೋಗುತ್ತೆ. ಯಾವ ರೀತಿಯಿಂದ ಅಂತ ಹೇಳಿ ಸ್ವಲ್ಪ. ಇದು ಬೇವಿನ ಸೊಪ್ಪು ತರ್ಬೇಕು ಸರ್. ಎಷ್ಟು ಪ್ರಮಾಣ? ಒಂದ್ 2 ಕೆಜಿ ಅಷ್ಟು ತಂದ್ರೆ ಸಾಕು ಬೇವಿನ ಸೊಪ್ಪು. ಬೇವಿನ ಸೊಪ್ಪು ಹೆಬ್ಬೆ ಹೋದ್ರೆ ಆಗುತ್ತಾ? ಅದಾಗಲ್ಲ ಸರ್, ಮಾಮೂಲಿ ನಾಟಿ ಬೇವಿನ ಸೊಪ್ಪು. ನಾಟಿ ಬೇವಿನ ಸೊಪ್ಪು ತಂದ್ಬಿಟ್ಟು ಅದನ್ನ ಮಿಕ್ಸಿಲಿ ಎಲ್ಲ ಚೆನ್ನಾಗಿ ಮಿಕ್ಸಿ ಮಾಡ್ಬಿಟ್ಟು ರಸ ತಕ್ಕಬೇಕು ಸರ್. ಆ ರಸಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕ್ಬೇಕು. ಮನೆಯಲ್ಲೇ ಹಸಿ ಮಜ್ಜಿಗೆ ಆದ್ರೆ ತುಂಬಾ ಚೆನ್ನಾಗಿ ನಾಟಿ ಹಸಿಯಿಂದ ಉಳಿ ಬರುತ್ತೆ 2 ದಿನಕ್ಕೆ ಮಜ್ಜಿಗೆ. ಆ ಮಜ್ಜಿಗೆಯಲ್ಲಿ ಕಲಿಸ್ಬಿಟ್ಟು ತುಂಬಾ ಮೈ ತುಂಬಾ ಹಚ್ಬೇಕು ಸರ್ ಒಂದ್ ಬಟ್ಟೆಯಲ್ಲೆಲ್ಲನ. ಅದನ್ನ ಸ್ನಾನ ಮಾಡಿಸಿ ಹಸುವನ್ನ, ಆಮೇಲೆ ಅದು ಮೈ ಆರಿದ್ಮೇಲೆ ಆ ರಸನೆಲ್ಲ ಹಚ್ಚಿಬಿಟ್ರೆ ಸರ್ 2 ದಿನದಲ್ಲಿ ಉಣ್ಣೆ ಉದುರೋಗುತ್ತೆ ಸರ್. ಸೊ ಇದು ಯಾವುದೇ ಒಂದು ದನಕರುಗಳಿಗೂ ಎಫೆಕ್ಟ್ ಇಲ್ಲ, ನಮಗೂ ಎಫೆಕ್ಟ್ ಇಲ್ಲ, ಯಾವುದೇ ಏನು ಪರಿಣಾಮ ಆಗಲ್ಲ ಸರ್. ಆಮೇಲೆ ಈಗ ಬೇಸಿಗೆಯಲ್ಲಿ ಸ್ವಲ್ಪ ಅದಕ್ಕೆ ಮೈ ತೊಳೆಯೋ ಒಂದು ವ್ಯವಸ್ಥೆಗೆ ಬಂದ್ರೆ, ಅಂದ್ರೆ ದೇಹ ತಂಪಿಡೋದಕ್ಕೋಸ್ಕರ ಬೆಳಿಗ್ಗೆ ಸಂಜೆ ಏನಾದ್ರೂ ಮೈ ತೊಳಿತೀರಾ ಅಥವಾ ಯಾವ ರೀತಿಯಿಂದ? ನಾವ್ ಒಂದ್ ಸಿಂಟೆಕ್ಸ್ ಇಟ್ಕೊಂಡಿದೀವಿ, ನೀರಿನ ಪೈಪ್ ಇದೆ, ಅದರಲ್ಲಿ ನೀರ್ ಹಿಡಿತೀವಿ ಸರ್. ನೀರ್ ಹಿಡಿದ್ಬಿಟ್ಟು ಮೈ ತೊಳಸ್ತೀರಾ? ಮೈ ತೊಳ ಬೆಳಿಗ್ಗೆ ಹಾಲ್ ಕರೆದಾದ್ಮೇಲೆ. ಹಾಲ್ ಕರೆಯಕ್ಕಿಂತ ಮುಂಚೆನೆ ತೊಳಿತೀವಿ ಸರ್. ಹಾಲ್ ಕರೆದಕ್ಕಿಂತ ಮುಂಚೆ ತೊಳೆದ್ಬಿಟ್ಟು ಆಮೇಲೆ ಹಾಲ್ ಕರೀತೀವಿ. ಅಂದ್ರೆ ಹೊರಗೆ ದನ ಒಬ್ರು ತೊಳಿತಾ ಇದ್ರೆ ಒಕ್ಕ ಕಡೆ ಅಕ್ಕೆ ತೊಳೆದ್ ಬಿಟ್ರೆ ದನಿ ಮನೇನ, ಅದು ನೀಟ್ ಆಗಿರುತ್ತೆ, ಅದು ನೀಟ್ ಆಗಿರುತ್ತೆ ಸರ್. ಹಾಗಾಗ್ಬಿಟ್ಟು ಮುಂಚೆನೆ ತೊಳಸ್ತೀವಿ ಸರ್. ಮುಂಚೆನೆ ತೊಳಸು, ಆಮೇಲೆ ಅದಕ್ಕೆ ಇದು ಮಾಡ್ತೀರಾ, ಮೇಯಕ್ಕೆ ಬಿಟ್ಬಿಡ್ತೀರಾ. ಹಾಲ್ ಕರೆದು ಅದಕ್ಕೆ ಮುಸ್ರಿ ಹಾಕ್ಬಿಟ್ಟು ಇಟ್ಟಿದ್ದೆಲ್ಲ ಕುಡ್ಸಿ ಹಿಂಡಿ ಉಪ್ಪು ಬೆಲ್ಲ ಹಾಕಿದ್ ನೀರನ್ನೆಲ್ಲ ಮಿಶ್ರಣ ಕುಡ್ಸಿ ಮೇಲಿಕ್ ಬಿಡ್ತೀವಿ. ತಂತಾನೆ ಮೇಯ್ಕೊಂಡ್ ಬಿಟ್ಬಿಟ್ಟು ಬರುತ್ತೆ ಸಂಜೆ ಮತ್ತೆ ಕಟ್ ಹಾಕ್ತೀರಾ ಕೊಟ್ಟಿಗೆ? ಬಂದಾದ್ಮೇಲೆ ಏನು ಆಹಾರ ಕೊಡ್ತೀರಾ ಅದಕ್ಕೆ? ಬಂದ್ಮೇಲೆ ಇವಾಗ ಹಸಿ ಹುಲ್ಲಿಲ್ಲ, ಒಣ ಹುಲ್ಲಿದೆ, ಬೇಸಿಗೆ ಟೈಮಲ್ಲಿ ಒಣ ಹುಲ್ಲನ್ನೇ ಹಾಕ್ತಿವಿ. ಮತ್ತೆ ಅದೇ ಎಲ್ಲ ಸಿರಿಧಾನ್ಯಗಳದೆಲ್ಲ ಮಿಶ್ರಣ ಮಾಡಿರ್ತೀವ, ಹುಳ್ಳಿಕಾಳು, ನವಣೆ, ಸಜ್ಜೆ, ರಾಗಿ ಎಲ್ಲನ ಆ ಹಿಟ್ಟನ್ನ ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ಅದನ್ನ ಕುಡಿಸ್ತೀವಿ ಸರ್. ಎಷ್ಟು ಟೈಮ್ ನೀರ್ ಕೊಡಿಸ್ತೀರಾ ಬಂದಾದ್ಮೇಲೆ? ಬಂದಾದ್ಮೇಲೆ ಒಂದೇ ಟೈಮ್ ಸರ್, ಬೆಳಗ್ಗೆ ಒಂದ್ ಟೈಮ್, ಸಂಜೆ ಒಂದ್ ಟೈಮ್, ನಾವು ಮಾಮೂಲ ಕುಡಿಸ್ತೀವಿ. ನಮ್ಮ ಜಮೀನ್ ಹತ್ರ ಒಂದ್ ಹಳ್ಳ ಹರಿಯುತ್ತೆ ಸರ್, ಆ ಹಳ್ಳದಲ್ಲಿ ಅವು ಬೇಕಾದಾಗ ಮೇದು ನೀರ್ ಕುಡ್ದು ಬಂದಿರ್ತಾರೆ, ನೀರ್ ಕುಡ್ದು ಬಂದಿರ್ತಾರೆ. ಈಗ ಮತ್ತೆ ಇದರ ಒಂದು ಸಗಣಿ ಮೂತ್ರ ಶೇಖರಣೆಗೆ ಏನು ಸಪರೇಟ್ ಆಗಿ ಒಂದು ಜಾಗ ಮಾಡಿದಿರಾ, ಇಲ್ಲ ಯಾವ ರೀತಿಯಿಂದ? ಇದು ಒಂದ್ ಪೈಪ್ ಇಟ್ಟು ಹೊರಗ್ ಹೋಗಂಗ್ ಮಾಡಿದೀವಿ. ಸದ್ಯ ಅಲ್ಲಿಗೆ ಒಂದ್ 4 ಅಡಿ ಫಿಟ್ ಹಾಕ್ಸಿ ತೊಟ್ಟಿ ಮಾಡ್ಸೋಣ ಅಂತ ಇದೀವಿ. ತೊಟ್ಟಿ ಮಾಡಿಸಿಲ್ಲ. 250 ಲೀಟರ್ ಒಂದು ಡ್ರಮ್ ಇಟ್ಟಿದೀವಿ, ಅಲ್ಲಿ ಶೇಖರಣೆ ಶೇಖರಣೆ ಆಗುತ್ತೆ. ಅದನ್ನ ತುಂಬಿಕೊಂಡ್ಬಿಟ್ಟು ನಾವು ಸ್ಕೂಟಿಲಿ ತೋಟಕ್ ಹೋದಾಗ ತಗೊಂಡೋಗಿ, ಕೆಲವು ರೋಗದ ಮರಗಳು ಇರ್ತಾವ ಸರ್ ನಮ್ ಕಡೆಯಲ್ಲಿ, ನುಸಿ ರೋಗ ಅಂತಾರೆ ಕೆಲವರು, ಅದಕ್ಕೆ ಕ್ಯಾನ್ಸರ್ ಅಂತಾರೆ. ಅದ್ರಲ್ಲಿ ಒಂಥರ ಬ್ಲಾಕ್ ಕಲರ್ ಆಯಿಲ್ ತರ ಇಳಿಯುತ್ತೆ ತೆಂಗಿ ಮರದಲ್ಲಿ. ಆಮ್ ಬುಡಕ್ಕೆ ಹಾಕ್ತಿವಿ ಮರಗಳು ಬುಡಕ್ಕೆ ಅದನ್ನ ಗೆಂಜಲನ. ನಾವು ನಮ್ಮ ಮನೆಯಲ್ಲಿ ಉಪಯೋಗಿಸ ವರ್ಷದಲ್ಲಿ 6-8 ಟ್ರ್ಯಾಕ್ಟರ್ ಗೊಬ್ಬರ ಆಗುತ್ತೆ ನಮ್ದು. ಅದನ್ನ ನಾವು ತೋಟಕ್ಕೆ ನಮ್ದೇ ತೆಂಗಿನ ಗಿಡಕ್ಕೆ ಉಪಯೋಗಿಸ್ಕೊಂತೀವಿ ಗೊಬ್ಬರನ. ಆಮೇಲೆ ರಾಗಿ ಹೊಲಗಳು, ಭತ್ತ ಹೊಲಗಳಿಗೆ ಒಂದೊಂದು ಲೋಡು, ಎರಡೆರಡು ಲೋಡು ಹಾಕಿಸ್ಕೊಂತೀವಿ ಮುಂಗಾರಲ್ಲಿ. ಮಣ್ಣಿನ ಪರೀಕ್ಷೆ, ನೀರಿನ ಪರೀಕ್ಷೆ ಏನಾದ್ರು ಮಾಡಿಸಿದೀರಾ? ನೀರಿನ ಪರೀಕ್ಷೆ ಮಾಡಿಸಿದ್ವಿ ಸರ್ 2 ಸಲನ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಯಾವ್ದು ಕೊರತೆ ಇಲ್ಲ ಅಂತ ಹೇಳಿದ್ರು, ಕೊರದೆ ಖನಿಜ ಅಂಶಗಳದ್ದು ಅಂತ ಹೇಳಿಲ್ಲ. ಮಣ್ಣಿಂದ ಒಂದ್ ಈ ಸಲ ಕೊಟ್ಟಿದೀವಿ, ಇನ್ನ ಅವ್ರು ಪರೀಕ್ಷೆ ಮಾಡಕ್ ತಗೊಂಡೋಗಿದ್ದಾರೆ, ಹೇಳಿಲ್ಲ ಇನ್ನು. ಕಡೂರಲ್ಲಿ? ಕಡೂರಲ್ಲಿ. ಅವರೇ ಬಂದ್ ತಗೊಂಡ್ ಹೋಗಿದ್ರೆ? ಇಲ್ಲ, ನೀವು ಅವರೇ ಬಂದಿದ್ರು ಕೃಷಿ ಇಲಾಖೆಯಿಂದನ. ಇನ್ನ 3 ತಿಂಗಳಿಗೆ ಒಂದ್ಸಲ ಬರ್ತಾ ಇರ್ತೀವಿ ಮೇಡಮ್ ಅವರೇ ಅಂತಾನು ಹೇಳಿದ್ದಾರೆ. ಅಂದ್ರೆ ಕೆಲವು ಕೆಲವು ಭೂಮಿಗಳ್ದ ಸ್ಯಾಂಪಲ್ ತಗೊಂಡೋಗಿ ಚೆಕ್ ಮಾಡ್ತಾ ಇರ್ತೀವಿ 3 ತಿಂಗಳಿಗೆ ಒಂದ್ಸಲ ಅಂತ ಹೇಳಿ. ರಿಪೋರ್ಟ್ ಬಂದ್ಮೇಲೆ ನೀವು ಅದನ್ನ ಏನ್ ಕಡಿಮೆ ಇದೆ ಏನಿಲ್ಲ ಅಂತ ಅವ್ರು ಹೇಳ್ತಾರೆ. ಆ ಜಮೀನಲ್ಲಿ ನಾವ್ ಏನ್ ಬೆಳೆ ಬೆಳಿಬಹುದು, ಈಗ ಒಂದ್ ಅಂದಾಜಿಗೆ ಬೆಳಿತಾ ಇದೀವಿ ಸರ್. ಇಂಥದೇ ಸೀಮಿತವಾದ ಜಮೀನಲ್ಲಿ ಇಂಥದೇ ಬೆಳಿಬೇಕು ಅಂತ ಬೆಳಿತಾ ಇಲ್ಲ. ಈ ವರ್ಷ ರಾಗಿ ಹಾಕಿದ ಹೊಲದಲ್ಲಿ ಮುಂದಿನ ಸಲ ಜೋಳ ಹಾಕ್ತಿವಿ, ಜೋಳ ಹಾಕಿದ ಹೊಲದಲ್ಲಿ ತೊಗರಿ ಗಿಡ ಹಾಕ್ತಿವಿ. ಈ ತರ ಚೇಂಜ್ ಮಾಡ್ತಾ ಇರ್ತೀವಿ, ಕೂಳೆ ಚೇಂಜ್ ಮಾಡ್ಬೇಕು ಅಂತ ಹೇಳ್ತೀವಿ ಬೆಳೆಗಳನ್ನ. ಆದ್ರೆ ಈಗ ಮಣ್ಣಿಂದ ಇಂಥದೇ ನಿರ್ದಿಷ್ಟವಾದ ಬೆಳೆ ಬೆಳೆಬಹುದು ಅಂತ ಗೊತ್ತಾದ್ರೆ ಅದನ್ನೇ ಬೆಳೆಬಹುದು ಸರ್. ನಾವು ಮುಂದೆ ಮತ್ತೆ ಈ ಕೃಷಿ ಮತ್ತು ಕೃಷಿ ಅವಲಂಬಿತ ಏನು ಚಟುವಟಿಕೆಗಳಿದಾವೆ ಮತ್ತೆ ಬೆಳೆಗಳು ಇದಾವೆ, ಇವು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಮಾಡಬೇಕು, ಇಲ್ಲ ಇನ್ನು ಒಂದು ಹೊಸದಾಗಿ ಏನಾದ್ರು ಮಾಡ್ಬೇಕನ್ನೋ ಯೋಚನೆ ಇದೆಯಾ? ಇದೆ ಸರ್. ಅಂದ್ರೆ ಇವಾಗ ನಮ್ಮಲ್ಲಿ ಯೋಜನೆ ಇದೆ ಸರ್, ಇವಾಗ ಇನ್ನೊಬ್ರನ್ನ ಅವಲಂಬಿಸಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಸರ್. ಅದು ನಿಜ. ನಾವು ಯಾಕೆ ಅಂತಂದ್ರೆ, ನಾವು ಹೋದ ವರ್ಷ 8 ಎಕರೆ ರಾಗಿ ಹಾಕ್ಸಿದ್ವಿ ಸರ್. ಆ ಒಂದು ಇದನ್ನ ನೋಡ್ಬಿಟ್ಟು ಸರ್, ಈಗ ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನ ಮಾಡ್ಕೊಳ್ಳೋದು. ಅದೇ ತರ ಜಾಸ್ತಿನೂ ಆದ್ರೂ ವೇಸ್ಟ್ ಆಗಲ್ಲ. ಈ ಅಳಕಾಳು ತೊಗರಿ ಕಾಳು ಬೆಳೆಯೋಣ ಜಾಸ್ತಿನ ಅಂತ ಅನ್ಕೊಂಡಿದ್ವಿ ಸರ್. ಈ ವರ್ಷ ಒಂದ್ 4 ಎಕರೆಗೆ ಬರೀ ಫುಲ್ ಅಳಕಾಳು ಹಾಕ್ಸೋದು, ಇನ್ನು 4 ಎಕರೆಗೆ ಫುಲ್ ತೊಗರಿನೇ ಹಾಕ್ಸೋಣ ಅಂತ ಇದೀವಿ ಸರ್. ಅಳಕಾಳು ಪೂರ್ತಿಯಾಗಿ ಹಂಗೆ ಮಾರಾಟ ಮಾಡ್ತೀರಾ ಇಲ್ಲ ಎಣ್ಣೆ? ಇಲ್ಲ ಸರ್, ಮಾರಾಟ ಮಾಡ್ತೀವಿ. ನಾವು ಮನೇಲಿ ಒಂದ್ 4 ಡಬ್ಬ ಎಣ್ಣೆ ಹಾಕಿಸ್ಕೊಂತೀವಿ ಸರ್. ಏನಕ್ಕೆ ಉಪಯೋಗಿಸ್ತೀರಾ ಅದನ್ನ? ತಲೆಗೆ ಉಪಯೋಗಿಸಿ ಸರ್. ಹಬ್ಬಗಳಲ್ಲಿ ನಮ್ಮ ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚುತ್ತೀವಿ. ವಾರಕ್ಕೊಂದ್ಸಲ ಮನೆ ಗಂಡು ಮಕ್ಕಳೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ರಿ ಅಂತ ಭಾನುವಾರ ಹಚ್ಕೊಂಡು ಸ್ನಾನ ಮಾಡೋರು ಮಾಡ್ತಾರೆ ಸರ್. ಹಾಗಾಗ್ಬಿಟ್ಟು ನಾವು ಕಣ್ಣಿಗೆ ತಲೆಗೆಲ್ಲ ಅದನ್ನೇ ಜಾಸ್ತಿ. ಒಳ್ಳೆ ಒಂದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ? ತುಂಬಾ ಒಳ್ಳೇದು ಸರ್, ಕಣ್ಣಿಗೆ ತಂಪು ತಲೆ. ಆಮೇಲೆ ಹಸು ಎಮ್ಮೆ ಹಾಲು ಕರ್ಕೊಳ್ಳೋದಾದ್ರೂ ಅದೇ ಹರಳೆ ಎಣ್ಣೆನೆ ಯೂಸ್ ಮಾಡೋದು ಸರ್. ಕೈಗೆ ಕರ್ಕೋಬೇಕಾದ್ರೆ ಕರಿಬೇಕಾದ್ರೆ ಜೆಲ್ ಪಲ್ಲೆ ಏನು ಹಚ್ಚಲ್ಲ. ಸೊ ಇದು ಹರಳೆಣ್ಣೆಲ್ಲೇ ಹಚ್ಚಿಬಿಟ್ಟು ಅದರಲ್ಲೇ ಕರಿತೀವಿ ಸರ್. ಮತ್ತೆ ಇದು ಏನು ನಮ್ಮ ದೇಹ ಸೇರ್ಕೊಂಡ್ರೆ ಏನು ಸಮಸ್ಯೆ ಇಲ್ವಾ? ಇಲ್ಲ ಸರ್, ಬೆಳಗ್ಗೆ ಒಂದ್ ಸ್ಪೂನ್ ಹರಳೆಣ್ಣೆ ಕುಡಿದ್ರೇನೆ ಒಳ್ಳೆ ಸರ್, ಇನ್ನು ಆರೋಗ್ಯ ಕ್ಲೀನ್ ಆಗಿರುತ್ತೆ. ಒಂದು ಸ್ವಲ್ಪ ಹರಳೆಣ್ಣೆ ಕುಡಿದು ಒಂದ್ ಲೋಟ ಬಿಸಿನೀರು ಕುಡಿದ್ರೆ ಸೊ ಒಳ್ಳೇದಂತ ಹೇಳ್ತೀರಾ? ಒಳ್ಳೇದು ಸರ್. ಈಗ ಒಟ್ಟಾರೆ ಕೃಷಿ ಜೊತೆ ಒಂದು ಏನೋ ಸಂಬಂಧಿತ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೀರ. ಇದರ ಜೊತೆಗೆ ಈಗ ಮಹಿಳಾ ಸ್ವಸಹಾಯ ಸಂಘಗಳು ಇದಾವೆ, ನೀವು ಕೂಡ ಮಾಡ್ಬೇಕು ಅಂತ ಇದೀವಿ ಸರ್. ಒಂದು ರೊಟ್ಟಿ ಮಹಿಳಾ ಸಹಾಯ ಸಂಘದಲ್ಲಿ ಒಂದು ರೊಟ್ಟಿ ಮಿಷಿನ್ ಹಾಕೊಂಡ್ಬಿಟ್ಟು ಅದನ್ನ ಬೇರೆ ಕಡೆಗೆ ನಾವೇನೇ ಇದ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಮಹಿಳೆಯರೇ ಸೇರ್ಕೊಂಡ್ಬಿಟ್ಟು ಮಾಡೋದು ಅಂತ ಆತರನು ಮಾಡೋಣ ಅಂತ ಇದೀವಿ. ಅಲ್ಲ, ನೀವು ಈಗ ಸಂಘದಲ್ಲಿ ಯಾವ್ದಾದ್ರು ಸಂಘದಲ್ಲಿ ಸೇರ್ಕೊಂಡಿಲ್ವಾ? ಇದೀವಿ ಸರ್, 2 ಸಂಘದಲ್ಲಿ ಇದೀವಿ. ಏನು ಚಟುವಟಿಕೆಗಳು ಮಾಡ್ತಾರೆ ಅದರಲ್ಲಿ? ಅದರಲ್ಲಿ ಅದೇ ಹೂ ಕಟ್ಟೋದು, ಹೂ ಇದ್ ಮಾಡೋದು, ಹೂವಿನ ಗಿಡ ಹಾಕೊಳ್ಳೋದು, ಈ ತರ ರೊಟ್ಟಿ ಮಿಷಿನ್ಗಳದು ಬೇರೆ ಬೇರೆ ಕಡೆ ಎಲ್ಲ ಕರ್ಕೊಂಡೋಗಿ ತೋರ್ಸ್ಕೊಂಡ್ ಬಂದಿದ್ದಾರೆ. ಕೆಲವರು ಇದ್ರಲ್ಲೂ ಮಾಡಿದ್ದಾರೆ, ಅಕ್ಕಪಕ್ಕದಲ್ಲೂ ನಮ್ಮೂರ ಹತ್ರ ಗಿರಿಯಾಪುರ ಅಂತಿದೆ ಅಲ್ಲೂ ಮಾಡ್ತಾ ಇದಾರೆ. ಸಾಣಿಹಳ್ಳಿ ಸ್ವಸಹಾಯ ಪದ್ಧತಿಯಲ್ಲಿ ಅವರು ರೊಟ್ಟಿ ಮಿಷಿನ್ ಹಾಕಿ ಮಾಡ್ತಾ ಇದಾರೆ. ಅದಕ್ಕೆ ನಾವು ಬೇರೆ ಏನಾದ್ರು ಚೇಂಜಸ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಬೇರೆದೇನಾದ್ರು ಅವರು ಮಾಮೂಲಿ ಮಾಡ್ತಾ ಇದಾರೆ ಅದನ್ನೇ ನಾವು ಮಾಡೋದು ಬೇಡ ಅಂತ. ಹೊಸದಾಗಿ ಏನಾದ್ರು ಬೇರೆ ತರದ್ದು ಹೆಣ್ಮಕ್ಳಿಗೆ ಯೂಸ್ ಆಗ್ಬೇಕು, ಹೆಣ್ಮಕ್ಳೇ ಬಂದ್ ಕೆಲಸ ಮಾಡಂಗಿರ್ಬೇಕು, ಹೆಣ್ಮಕ್ಳಿಗೆ ಚೆನ್ನಾಗ್ ಅದ್ರಿಂದ ಬಂದಂತ ಆದಾಯನ ಅವರೇ ಮಾಡ್ಕೊಳ್ಳೋದು, ಅವರೇ ಯೂಸ್ ಮಾಡ್ಕೊಳ್ಳೋದು ತರ ಮಾಡ್ಕೋಬೇಕು ಅಂತ ಸರ್. ಈಗ ರೊಟ್ಟಿ ಮಿಷಿನ್ ಅಲ್ಲೂ ಹಂಗೆ ಸರ್, ಆಗ ಅಕ್ಕಪಕ್ಕ ಇದಾರೆ ಅವ್ರಲ್ಲೆಲ್ಲ ಸೇಲ್ ಆಗ್ತಾ ಇದೆ ಆಲ್ರೆಡಿ. ನಾವು ಈಗ ಅದನ್ನೇ ಬಿಸ್ನೆಸ್ ಆಗಿ ಮಾಡಕ್ಕೋದ್ರೆ ಆಗಲ್ಲ ಸರ್. ಹೌದು ಹೌದು, ಕಷ್ಟಾಗುತ್ತೆ. ಯಾಕಂತಂದ್ರೆ ಹೊಸ ತರದ್ ಏನಾದ್ರು ಮಾಡ್ಬೇಕು, ಹೊಸತಿದ್ದು ಅಕಸ್ಮಾತ್. ಈಗ ಹೆಣ್ಮಕ್ಳು ಬ್ಲೌಸಿಂಗ್ ಹೊಲ್ದು ಅದ್ರಲ್ಲಿ ಎಂಬ್ರಾಯ್ಡ್ ಮಾಡಿ ಮಾರಾಟ ಮಾಡೋದು ಆತರ ಏನಾದ್ರು ಹೊಸದಾಗಿ ಮಾಡ್ಬೇಕು ಅಂತ ಯೋಚನೆ ಇದೆ. ಒಳ್ಳೇದು ಕವಿತಾ ಎಂಬವರೇ, ಇದುವರೆಗೆ ತಾವು ತಮ್ಮ ಕೃಷಿ ಅವಲಂಬಿತ ಚಟುವಟಿಕೆಗಳ ನಿರ್ವಹಣೆ ಜೊತೆಗೆ ಮುಂದೆ ಏನ್ ಮಾಡಬೇಕು ಅಂತ ಅನ್ನೋದನ್ನ ಒಂದು ಯೋಚನೆ ಇಟ್ಕೊಂಡಿರೋದ್ ಬಗ್ಗೆ ನಮ್ಮ ಕೇಳುಗರಿಗೆ, ಅದರಲ್ಲಿ ಮಹಿಳಾ ಒಂದು ಸದಸ್ಯರುಗಳಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ತಮ್ಮ ಜಮೀನು ಬಂದು ವೀಕ್ಷಣೆ ಮಾಡುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ. 9663424 ಸರ್. ಕರೆನು ಮಾಡಬಹುದು ಸರ್, ನಾವು ಮಾತಾಡ್ತೀವಿ ಎಷ್ಟೇ ಬಿಸಿ ಇದ್ರು. ಈ ತರ ತಿಳ್ಕೊಳ್ಲಿಕ್ಕಾದ್ರೆ ಮಾಹಿತಿ ಕೊಡ್ಲಿಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆ ಒಳಗಾಗಿ ಕರೆ ಮಾಡಬಹುದು ಸರ್. ನಿಮಗೂ ತುಂಬಾ ಹೃದಯಪೂರ್ವಕ ವಂದನೆಗಳು, ನಮ್ಮನ್ನ ಅಲ್ಲಿಂದ ಇಲ್ಲಿ ಕರೆಸ್ಬಿಟ್ಟು ಇಷ್ಟೊಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಆಕಾಶವಾಣಿಗೆ ಧನ್ಯವಾದ ಹೇಳಿ. ಆಕಾಶವಾಣಿಗೆ ಧನ್ಯವಾದ, ತಮಗೂ ಧನ್ಯವಾದ ಸರ್. ಓಕೆ ಮೇಡಮ್, ತುಂಬಾ ಧನ್ಯವಾದ ಹಾಗೂ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. 5-17 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ಕೃಷಿ ಅನುಭವಗಳ ಕುರಿತು ಕಡೂರು ತಾಲೂಕು ಚೌಳ ಹಿರಿಯೂರು ಗ್ರಾಮದ ಪ್ರಗತಿಪರ ರೈತ ಮಹಿಳೆ ಶ್ರೀಮತಿ ಕವಿತಾ ಎಂ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಮತ್ತು ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. 5-17 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ಇದು ಕೇಳಿ ಪರಿಸರ ಗೀತೆ. ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ, ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು. ದನಗಳ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ, ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು, ದನಗಳ ಮೇಯಕ ಬಿಡಬಾರದು. ರೈತರು ಮಲ್ಲಿಗೆ ಎನ್ನುವ ಹೊಲಗಳಿಂದ ನೀನು ಹೋಗಕ ಬಿಡಬಾರದು, ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ